ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹಳೆ ಅರ್ಲಾಪುರ ಗ್ರಾಮದ ಸುಧಾ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸಹ ಉದ್ಯೋಗವನ್ನ ಮಾಡಿಕೊಂಡು ಜೀವನವನ್ನ ಯಾವ ರೀತಿ ಉತ್ತಮವಾಗಿ ಕಟ್ಟಿಕೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಇವತ್ತು ಅವರ ಒಂದು ಅನುಭವಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸುಧಾ ಅವರೇ. ನಮಸ್ಕಾರ ಸರ್. ಸುಧಾ ಅವರೇ, ಹೇಳಿ, ನೀವು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರಿಕೊಂಡು ಸಹ ಉದ್ಯೋಗವನ್ನ ಮಾಡಿಕೊಂಡಿದ್ದೀರಾ ಅಂತ ಹೇಳಿ ಹೇಳಿದ್ರ, ಯಾವ ರೀತಿ ಸಹ ಉದ್ಯೋಗ ಮಾಡಿಕೊಂಡಿದ್ದೀರಾ? ಸರ್, ನಮ್ಮ 2012 ಒಂದು 10 ಮಹಿಳೆಯರು ಸೇರಿಕೊಂಡು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಅವರನ್ನೆಲ್ಲರನ್ನು ಕೂಡ ಸೇರಿಸಿಕೊಂಡು ಒಂದು ಸ್ವಸಹಾಯ ಸಂಘವನ್ನು ಮಾಡಿಕೊಂಡ್ವಿ. ಆ ಸ್ವಸಹಾಯ ಸಂಘದಲ್ಲಿ ನಾವು ತೀರ್ಮಾನವನ್ನು ತಗೊಂಡಿದ್ದು ಏನು ಅಂತ ಹೇಳಿದ್ರೆ, ನಾವು ಈಗೇನೆ ಸ್ವಸಹಾಯ ಸಂಘ ರಚನೆ ಮಾಡಿ ಉಳಿತಾಯ ಮಾಡೋದಷ್ಟೇ ಅಲ್ಲ, ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತ ಆದ್ರೆ ನಾವುಗಳು ಎಲ್ಲರೂ ಕೂಡ ಏನಾದರೂ ಒಂದು ತೀರ್ಮಾನ ಮಾಡಬೇಕು ಅಂತ ಹೇಳಿ ರೊಟ್ಟಿ ಮಾಡ್ತಕ್ಕಂಥದ್ದು, ಚಟ್ನಿ ಪುಡಿ ಮಾಡ್ತಕ್ಕಂಥದ್ದು, ಉಪ್ಪಿನಕಾಯಿ ಮಾಡ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ಹಪ್ಪಳ ಸಂಡಿಗೆ ಮಾಡಿ ಅದನ್ನು ಕೂಡ ಮಾರಾಟ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೀವಿ. ಈಗಾಗಲೇ ನಾವು ಏನು ರೊಟ್ಟಿ ಮತ್ತೆ ಉಪ್ಪಿನಕಾಯಿ ಚಟ್ನಿ ಪುಡಿಯನ್ನ ಮದುವೆ ಸಮಾರಂಭಗಳಿಗೆ ಮತ್ತೆ ಹೋಟೆಲ್ಗಳಿಗೂ ಕೂಡ ನಾವು ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಬಹಳಷ್ಟು ಜನ ಮನೆಗೆ ಬಂದು ತಗೊಂಡೋಗ್ತಕ್ಕಂಥದ್ದನ್ನು ಕೂಡ ಆಗ್ತಾ ಇದೆ. ಯಾಕನಿಸ್ತು ನಿಮಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡಿಕೊಂಡು ಅದರಲ್ಲಿ ನಾವು ಸೇರ್ಕೊಳ್ಬೇಕು ಅಂತ? ಸರ್, ನಾವು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಹಿಳೆಯರು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಉಳಿತಾಯ ಮಾಡೋದ್ರ ಜೊತೆಗೆ ನಮ್ಮಲ್ಲೇನೆ ನಾವು ಸಾಲ ತಗೊಳ್ಳೋದ್ರ ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳಿ ತೀರ್ಮಾನವನ್ನ ತಗೊಂಡು ಅದರೊಟ್ಟಿಗೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಇವತ್ತೇನಾಗಿದೆ ಅಂದ್ರೆ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳಕ್ಕೆ ಸಾಧ್ಯತೆ ಆಗಿದೆ. ಅದ್ರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘದಲ್ಲಿರ್ತಕ್ಕಂಥ ಮಹಿಳೆಯರು ತಮ್ಮ ಮಕ್ಕಳನ್ನ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸ ಮಾಡೋದ್ರ ಜೊತೆಗೆ ಬೇರೆ ಕಡೆಗೆ ಕೆಲಸಕ್ಕೆ ಕಳಿಸಿರ್ತಕ್ಕಂಥದ್ದು ಮತ್ತೆ ಎಲ್ಲಿನೂ ಕೂಡ ಸಾಲ ಇಲ್ದಂಗೆನೆ ಸ್ವಸಹಾಯ ಸಂಘಗಳಲ್ಲಿ ಸಾಲ ಮಾತ್ರ ತಗೊಂಡು ಅವರು ಆರ್ಥಿಕವಾಗಿ ಅಭಿವೃದ್ಧಿ ಆಗೋದ್ರ ಜೊತೆಗೆ ಮನೆಯಲ್ಲಿನೂ ಕೂಡ ಅಭಿವೃದ್ಧಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿದ್ದೇವೆ. ಸರಿ, ಈ ಒಂದು ಮಹಿಳಾ ಸ್ವಸಹಾಯ ಸಂಘಕ್ಕೆ ಸೇರೋದಕ್ಕಿಂತ ಮುಂಚಿತವಾಗಿ ಈಗ ನೀವೇನ್ ಕೆಲಸ ಮಾಡ್ತಾ ಇದ್ರಾ? ಸರ್, ನಾನು ಒಬ್ಬ ರೈತ ಕುಟುಂಬದ ಮಹಿಳೆ. ಆ ರೈತ ಕುಟುಂಬದಲ್ಲಿ ಹುಟ್ಟಿ ನನಗೆ ಹರಿಹರಕ್ಕೆ ಮದುವೆ ಮಾಡಿಕೊಟ್ರು. ಅಲ್ಲಿ ನಾವು ಮಾಡ್ತಕ್ಕಂಥದ್ದು ಮನೆ ಕೆಲಸ ಮಾತ್ರ ಮಾಡ್ತಾ ಇದ್ವಿ. ಆ ಮನೆಯಲ್ಲಿನೇ ಎಲ್ಲನೂ ಕೂಡ ತೂಗಿಸ್ಕೊಂಡು ಹೋಗ್ತಾ ಇದ್ವಿ. ಆವಾಗ ನಾವೆಲ್ಲರೂ ಕೂಡ ಸೇರ್ಕೊಂಡು ಇಲ್ಲ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳನ್ನ ಮಾಡಬೇಕು ಅಂತೇಳಿ ಅಂಗನವಾಡಿ ಟೀಚರ್ ಬಂದು ನಮ್ಗೆ ಹೇಳಿದ್ರು. ಆಗ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, 10 ಜನ ಸಮಾನ ಮನಸ್ಕರು ಸೇರ್ಕೊಂಡು ಒಂದು ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿದ್ವಿ. ಆ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿ ಉಳಿತಾಯ ಮಾಡೋದು, ನಮ್ಮಲ್ಲೇ ನಾವು ಸಾಲ ತಗೊಳ್ಳೋದು ಮಾತ್ರ ನಾವು ಮಾಡ್ತಾ ಇದ್ವಿ. ಅದಾದ ನಂತರ ನಾವು ಬಹಳಷ್ಟು ತೀರ್ಮಾನಗಳನ್ನ ತಗೊಂಡಿದ್ದು, ಇಲ್ಲ ಏನಾದ್ರೂ ಒಂದು ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳಕ್ಕೆ ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಬೇಕು. ಸ್ವಲ್ಪ ಸ್ವಲ್ಪ ಮನೆಯಲ್ಲಿ ಮಾತ್ರ ನಾವು ರೊಟ್ಟಿ ಚಟ್ನಿ ಪುಡಿ ಮಾಡ್ತಾ ಇದ್ವಿ. ಅದನ್ನ ತಗೊಂಡೋಗ್ತಕ್ಕಂಥದ್ದನ್ನ ನೋಡಿ ನಾವೇನ್ ಮಾಡಿದ್ವಿ, ಇಲ್ಲ ಬಹಳಷ್ಟು ಇದನ್ನ ಎತ್ತರಕ್ಕೆ ಬೆಳೆಸಬೇಕು ಅಂತೇಳಿ ಮಿಷಿನ್ ತಗೊಂಡು ಆ ಮಿಷಿನ್ ಅಲ್ಲಿ ರೊಟ್ಟಿ ಮಾಡ್ತಕ್ಕಂಥದ್ದು, ಮತ್ತೆ ಕೆಲವರು ಮಿಷಿನ್ ರೊಟ್ಟಿ ಕೇಳ್ತಾರೆ, ಇನ್ನು ಕೆಲವರು ಕೈ ರೊಟ್ಟಿ ಕೇಳ್ತಾರೆ, ಕೈಯಲ್ಲಿ ಮಾಡಿರ್ತಕ್ಕಂಥದ್ದನ್ನ ಎರಡನ್ನು ಕೂಡ ನಾವು ಮಾಡ್ತಾ ಇದೀವಿ ಸರ್. ಈಗ ನಮ್ಮ ಉದ್ಯೋಗ ಏನಾಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಜನ ರೊಟ್ಟಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಹಳೆ ಅರ್ಲಾಪುರಕ್ಕೆ ಹೋಗ್ಬಿಟ್ರೆ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಪ್ರಚಾರ ಆಗಿರ್ತಕ್ಕಂಥದ್ದು ಕೂಡ ಇದೆ. ಈಗ ಕೈಯಲ್ಲಿ ಮಾಡಿರತಕ್ಕಂತ ರೊಟ್ಟಿ ಇದು ಮಿಷಿನ್ನಲ್ಲಿ ಮಾಡಿರತಕ್ಕಂತ ರೊಟ್ಟಿ ಅಂತ ಯಾಕೆ ಗೊತ್ತಾಗುತ್ತೆ? ರೊಟ್ಟಿನಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಸರ್, ತಗೊಂಡೋಗ್ತಕ್ಕಂಥವ್ರಿಗೆ ಕೇಳ್ತಾರೆ ಅವರು ಬಂದ ತಕ್ಷಣ. ಇವಾಗ ಹೇಳಿದ್ರೆ ಗೊತ್ತಾಗುತ್ತೆ, ಅವ್ರು ಕೇಳ್ತಾರೆ ನಮ್ಮ ಮಿಷಿನ್ನಲ್ಲಿ ಮಾಡಿರ್ತಕ್ಕಂಥ ರೊಟ್ಟಿ ಬೇಡ, ಕೈಯಲ್ಲಿ ಮಾಡಿರ್ತಕ್ಕಂಥದ್ದು ಕೊಡಿ ಅಂತೇಳಿ. ಅದು ಎರಡು ಡಿಫ್ರೆಂಟ್ ಆಗುತ್ತೆ ಸರ್. ಕೈಯಲ್ಲಿ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮಿಷಿನ್ನಲ್ಲಿ ಮಾಡಿರ್ತಕ್ಕಂಥದ್ದು ತೆಳುವಾಗಿರುತ್ತೆ, ಆ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಹಾಗಾಗಿ ಎರಡನ್ನೂ ಕೂಡ ಯಾರು ಯಾವ್ದನ್ನ ಕೇಳ್ತಾರೋ ಅದನ್ನ ನಾವು ಒದಗಿಸೋ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೀವಿ ಸರ್. ಈಗ ನಿಮ್ಮ ಒಂದು ಸಂಘದಲ್ಲಿ 12 ಜನ ಸದಸ್ಯರು ಇದ್ದಾರೆ ಅಂತ ಹೇಳಿದ್ರಾ, ನಿಮ್ಮ ಸಂಘದ ಒಂದು ಹೆಸರು ಏನಂತ ನಾಮಕರಣ ಮಾಡಿದ್ರ? ಏಕನಾಥೇಶ್ವರಿ ನಗರ ಸ್ತ್ರೀಶಕ್ತಿ ಸಂಘ ಅಂತ ಹೇಳಿ ರಚನೆ ಮಾಡಿದ್ವಿ ಸರ್. ಈಗ 12 ಜನ ಸದಸ್ಯರು ಎಲ್ಲರಿಗೂ ಓದಲಿಕ್ಕೆ ಬರಲಿಕ್ಕೆ ಬರುತ್ತಾ? ಇಲ್ಲ ಸರ್, ಅದರಲ್ಲಿ 3 ಜನಕ್ಕೆ ಮಾತ್ರ ಓದಲಿಕ್ಕೆ ಬರಲಿಕ್ಕೆ ಬರುತ್ತೆ, ಇನ್ನು ಕೆಲವರು ಓದಿಲ್ಲ ಅಂತ ಕೂಡ ಕೆಲಸ ಮಾಡ್ತಾರೆ ಸರ್. ಎಲ್ಲರೂ ಕೂಡ ಒಟ್ಟುಗೂಡಿ ಕೆಲಸ ಮಾಡ್ತೀವಿ. ಆದ್ರೆ ಜೊತೆಗೇನು ಅಂದ್ರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇವತ್ತಿಗೂ ಬಂದಿಲ್ಲ ಸರ್. ಎಲ್ಲರೂ ಕೂಡ ಏನಾಗಿದ್ದಾರೆ ಅಂತ ಹೇಳಿದ್ರೆ, ನೀನೇನ್ ಮಾಡ್ತೀಯೋ ನಾವನ್ನು ಕೂಡ ಕೈ ಜೋಡಿಸ್ತೀವಿ, ಅದ್ರ ಜೊತೆಗೆ ನೀವೇನ್ ಕೈ ಜೋಡಿಸ್ತೀರಾ ಅದಕ್ಕೆಲ್ಲನೂ ಕೂಡ ನಾವು ಸಹಕಾರಿಯಾಗಿರ್ತೀವಿ, ನೀವು ಯಾವ್ದನ್ನು ಕೂಡ ತಪ್ಪು ಮಾಡಲ್ಲ ಅಂತ ಗೊತ್ತಿದೆ. ಹಾಗಾಗಿ ನಾವೆಲ್ಲರೂ ಕೂಡ ನಿಮ್ ಜೊತೆಗೆ ಇದ್ಕೊಂಡು ಮಾಡ್ತೀವಿ ಅಂತೇಳಿ ಮಾಡ್ತಾ ಇದಾರೆ. ಇವತ್ತು ನಮ್ಮ 12 ಜನರಲ್ಲಿ ಯಾವತ್ತು ಭಿನ್ನಾಭಿಪ್ರಾಯ ಒಂದು ದಿನಕ್ಕೂ ಕೂಡ ಬಂದಿಲ್ಲ. ಅಂದ್ರೆ ಒಗ್ಗಟ್ಟಾಗಿ ಅಂತ ಹೇಳ್ತೀರಾ? ಅಂದ್ರೆ ಒಗ್ಗಟ್ಟಾಗಿ ಇದ್ದಾಗ ಮಾತ್ರ ಯಾವುದೇ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಹುದಲ್ವಾ? ಈಗ ನೀವು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಈಗೇನಾದ್ರೂ ಆರ್ಥಿಕವಾಗಿ ಸಹಾಯ ಪಡ್ಕೊಂಡು ಈ ತರ ರೊಟ್ಟಿ ಮಾಡುವಂತ ಮಿಷಿನ್ ಇದೆಲ್ಲ ತಗೊಂಡ್ಬಂದಿರಾ ಯಂತ್ರಗಳನ್ನ? ಬ್ಯಾಂಕ್ನವರು ನಮಗೆ ಸಾಲವನ್ನು ಕೊಟ್ಟಿದ್ದಾರೆ. ಆ ಸಾಲವನ್ನ ಇವತ್ತು ಕೂಡ ನಾವು ಪ್ರತಿ ತಿಂಗಳು 10ನೇ ತಾರೀಕಿಗೆ ಆ ಸಾಲವನ್ನ ಕಟ್ತೀವಿ. ಅದ್ರ ಜೊತೆಗೆ ನಮಗೆ ಸಬ್ಸಿಡಿನೂ ಕೂಡ ಸಿಕ್ಕಿದೆ ಸರ್. ಎಷ್ಟು ಸಬ್ಸಿಡಿ ಕೊಟ್ಟಿದ್ದಾರೆ ಸರ್? 20 ಲಕ್ಷ ಕೊಟ್ಟಿದ್ದಾರೆ, ಅದ್ರ 4 ಲಕ್ಷ ಸಬ್ಸಿಡಿಯನ್ನ ಬಿಟ್ಟಿದ್ದಾರೆ. ಮತ್ತೆ ಅವರು ಆರ್ಥಿಕವಾಗಿ ನಮಗೆ ಯಾವಾಗ್ಲೂ ಕೂಡ ಹೆಲ್ಪ್ ಮಾಡ್ತಾನೆ ಇರ್ತಾರೆ, ಬರ್ತಾ ಅವರು ಕೂಡ ಬರ್ತಾ ಇರ್ತಾರೆ. ಹಾಗಾಗಿ ನಮಗೆ ಯಾವ್ದನ್ನು ಕೂಡ ತೊಂದರೆ ಆಗಿಲ್ಲ ಸರ್. ಇವತ್ತಿಗೂ ಕೂಡ ಬ್ಯಾಂಕ್ನವರು ಕೂಡ ಸಹಕಾರ ನೀಡ್ತಾ ಇದಾರೆ. ಅದ್ರ ಜೊತೆಗೆ ನಮ್ಮ ಏನು ಅಂಗನವಾಡಿ ಟೀಚರ್ಸ್ ಇದಾರಲ್ಲ, ಅವರು ಕೂಡ ಸಹಾಯ ಮಾಡ್ತಾ ಇದಾರೆ. ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಸಾಕಷ್ಟು ನೋಡ್ಕೊಂಡು ಹೋಗಿದ್ದಾರೆ ಸರ್, ಬಂದ್ಬಿಟ್ಟು ಚೆನ್ನಾಗಿ ಮಾಡಿದೀರಾ ನೀವು, ಇನ್ನು ಕೂಡ ಮುಂದುವರಿರಿ ಅಂತಾನು ಕೂಡ ಹೇಳ್ತಾ ಇದಾರೆ. ನಾವೇನು ಅಂತ ಹೇಳಿದ್ರೆ ಮುಂದೋಗ್ಬೇಕು, ಇನ್ನು ಏನಾದ್ರೂ ಬೇರೆ ಬೇರೆವನ್ನ ಮಾಡಬೇಕು, ಹಪ್ಪಳ ಸಂಡಿಗೆ ಚಕ್ಲಿ ಮಾಡ್ಬಿಟ್ಟು ಬೇರೆ ಬೇರೆ ಕಡೆ ಕಳಿಸ್ಬೇಕು ಅಂತ ಅನ್ನೋ ನಿರ್ಧಾರನ ಕೂಡ ನಾವು ಮಾಡ್ತಾ ಇದೀವಿ ಸರ್. ಈಗ ಕೆನರಾ ಬ್ಯಾಂಕ್ ನಿಂದ ಅಷ್ಟು ದೊಡ್ಡ ಮಟ್ಟದ ಮೊತ್ತವನ್ನ ನೀವು ಸಾಲವಾಗಿ ಪಡೆದುಕೊಂಡಿದ್ದೀರಾ, 20 ಲಕ್ಷ ಅಂತಂದ್ರೆ ಸಾಕಷ್ಟು ದೊಡ್ಡ ಮೊತ್ತ ಅದು. ದಿನನಿತ್ಯ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತೀರಾ? ಒಂದಿನ 5 ಜನ ಮಾಡ್ತಾರೆ ಸರ್, ಇನ್ನೊಂದಿನ 5 ಜನ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಅವ್ರ ಕೆಲಸ ಇರುತ್ತಲ್ವಾ, ಹಾಗಾಗಿ ರೊಟೇಷನ್ ಅಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದೀವಿ ಸರ್. ಈಗ ಪ್ರತಿನಿತ್ಯ ಅಷ್ಟು ಜನ ಸದಸ್ಯರು ಇರಲ್ಲ ಅಲ್ಲಿ ಕೆಲಸಕ್ಕೆ? ಇರಲ್ಲ ಸರ್. ಈಗೆಲ್ಲ ಏನ್ ರೊಟ್ಟಿ ಅಂತಂದ್ರೆ ಏನೇನ್ ರೊಟ್ಟಿ ಮಾಡ್ತಾ ಇದೀರಾ? ಜೋಳದ ರೊಟ್ಟೆ ಮಾಡ್ತಾ ಇದೀವಿ, ಸಜ್ಜೆ ರೊಟ್ಟೆ ಮಾಡ್ತಾ ಇದೀವಿ, 2 ರೊಟ್ಟೆ ಮಾತ್ರ ಮಾಡ್ತಾ ಇದೀವಿ. ಒಂದು ಬಿಸಿ ರೊಟ್ಟಿನೂ ಕೇಳ್ತಕ್ಕಂಥವ್ರಿಗಿದ್ದಾರೆ, ಅವರಿಗೆ ಬಿಸಿ ರೊಟ್ಟಿಯನ್ನ ಕೊಡ್ತಕ್ಕಂಥದ್ದು, ಕನವಳಿಯವರು ಬರ್ತಾರೆ ಬಿಸಿ ರೊಟ್ಟಿ ಬೇಕು ಅಂತ ಹೇಳ್ತಾರೆ, ಮತ್ತೆ ಹೋಟೆಲ್ಗಳು ಬರ್ತಾರೆ ಅವರು ಬಿಸಿ ರೊಟ್ಟಿ ಕೇಳ್ತಾ ಇದಾರೆ. ಮತ್ತೆ ಅದ್ರ ಜೊತೆ ಚಪಾತಿನೂ ಕೂಡ ನಾವು ಮಾಡ್ತಾ ಇದೀವಿ ಸರ್, ಚಪಾತಿನೂ ಕೂಡ ಅವ್ರಿಗೆ ಒದಗಿಸ್ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಕಟ್ಗಳ ರೊಟ್ಟಿನೂ ಕೂಡ ಕೇಳ್ತಾ ಇದಾರೆ, ಬೇರೆ ಬೇರೆ ಜಾತ್ರೆ ಮತ್ತೆ ಸಮಾರಂಭಗಳು ಏನಾದ್ರು ಇದ್ರೆ ಕಟ್ಗಳ ರೊಟ್ಟಿ ಕೇಳ್ತಾ ಇದಾರೆ, ಕಟ್ಗಳ ರೊಟ್ಟಿನೂ ಕೂಡ ಮಾಡ್ಕೊಡ್ತಾ ಇದೀವಿ. ಅವ್ರಿಗೆ ಯಾವ್ದು ಬೇಕು ಅಂತ ಹೇಳೋಗಿರ್ತಾರೋ ಅದನ್ನ ಅವ್ರಿಗೆ ಒದಗಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕಾರಿಯಾಗಿ ನಿಂತಿದೀವಿ ಸರ್. ಈಗ ಮೆತ್ತನ ರೊಟ್ಟಿ ಬೇಕಂತಂದ್ರೆ ಮೆತ್ತನ ಹಾಕಿ ಕೊಡ್ತೀರಾ ನೀವು? ಹೌದು ಸರ್. ಈಗ ಗಟ್ಟಿ ರೊಟ್ಟಿ ಬೇಕಂತಂದ್ರೆ ಗಟ್ಟಿ ರೊಟ್ಟಿ ಮಾಡಿ ಕೊಡ್ತಾ ಇದ್ರ? ಹಿಂದಿನ ದಿನನೇ ಬಂದು ಹೇಳೋಗಿರ್ತಾರೆ ಸರ್ ಅವರು, ನನಗೆ ಗಟ್ಟಿ ಬೇಕು, ಇಷ್ಟು ರೊಟ್ಟಿ ಬೇಕು, 100 ಬೇಕು, 200 ಬೇಕು, 300 ಬೇಕು ಅಂತ ಹೇಳೋಗಿರ್ತಾರೆ. ಅಷ್ಟು ರೊಟ್ಟಿನೂ ಕೂಡ ಅವ್ರಿಗೆ ಒದಗಿಸ್ಕೊಡ್ತೀವಿ ಸರ್. ಇಲ್ಲ ನನಗೆ ಮೆತ್ತನ ಬೇಕು ಅಂತ ಹೇಳಿದ್ರೆ ಅವತ್ತೇನೆ ಮಾಡಿಬಿಟ್ಟು ಅವ್ರಿಗೆ ಫೋನ್ ಮಾಡಿ ನಾವು ಕಾಂಟ್ಯಾಕ್ಟ್ ಮಾಡಿ ಕೊಟ್ಟು ಬರ್ತೀವಿ ಸರ್. ಈಗ ಸಾಮಾನ್ಯವಾಗಿ ದಿನ ಎಷ್ಟು ನೀವು ರೊಟ್ಟಿ ತಯಾರು ಮಾಡ್ತೀರಾ? ದಿನಕ್ಕೆ ಕನಿಷ್ಠ ಅಂದ್ರೆ ಒಂದು 500 ರಿಂದ 600 ರೊಟ್ಟಿಗಳನ್ನ ನಾವು ಮಾಡ್ತೀವಿ ಸರ್. ಈಗ 5 ಜನ ಬೇಕಾಗುತ್ತೆ, 500 ರೊಟ್ಟಿ ನಾವು ಮಾಡ್ಬೇಕು ಅಂತ. ಹೌದು ಸರ್. ಈಗ ಯಾವ ರೀತಿ ಮಾಡ್ತೀರಾ ಮಿಷಿನ್ ನಲ್ಲಿ ಅಂತಂದ್ರೆ? ಮಿಷಿನ್ ಹಾಕಿದೀವಿ, ಅದ್ರಲ್ಲೇನೆ ಕಲ್ಸ್ಕೊಡುತ್ತೆ ಹಿಟ್ಟನ್ನ, ಅದು ರೊಟ್ಟಿ ಮಾಡ್ಕೊಡುತ್ತೆ. ಅದನ್ನ ಬೇಯಿಸ್ತಕ್ಕಂಥವ್ರು ಇಬ್ರು ಇರ್ತಾರೆ. ಹಿಟ್ಟು ಕಲ್ಸುವಂತದ್ದು ಮಿಷಿನ್ನೇ. ಈಗ ರೊಟ್ಟಿ ಉದ್ದುವಂತದ್ದೇ ಯಂತ್ರನೇ. ಈಗ ನೀವು ಬೇಯಿಸಿ ಕಡೆಗೆ ಹಾಕಂತದ್ದು ಅಷ್ಟೇನೆ ನೀವು? ಹಾಕುವಂತದ್ದು ಮಿಷಿನ್ ಅಲ್ಲಿ. ಮತ್ತೆ ಮಾಡೋ ಅಂತಾರ ಅಂತ ಹೇಳಿದ್ರೆ ಇಬ್ರು ರೊಟ್ಟಿ ಮಾಡ್ತಾರೆ, ಇಬ್ರು ಬೇಯಿಸ್ತಾ ಇರ್ತೀವಿ ಸರ್. ಕೈ ರೊಟ್ಟಿ ಬೇಕು ಅಂತ. ಕೈ ರೊಟ್ಟಿ ಮಾಡಂತ ಈಗ ಲತ್ತಡಿ ಮನೆಯಲ್ಲಿ ಬೇಯಿಸೋದು. ಈಗ ಮಾಮೂಲಿ ಮನೆಯಲ್ಲಿ ಹೆಂಗ್ ಮಾಡ್ತೀವಿ ಆ ತರ ಮಾಡೋದ್ರಲ್ಲಿ ಇಬ್ರು ಮಾಡ್ತಾ ಇರ್ತಾರೆ, ಇನ್ನಿಬ್ರು ಬೇಯಿಸ್ತಾ ಇರ್ತೀವಿ. ಯಂತ್ರದಲ್ಲಿ ಮಾಡುವಂತದ್ದು ಹೆಚ್ಚು ಖರ್ಚು ಅಂತೀರಾ ಅಥವಾ ಕೈಯಲ್ಲೇ ಉದ್ದುವಂತದ್ದು ಹೆಚ್ಚು ಖರ್ಚು ಅಂತೀರಾ ರೊಟ್ಟಿಯನ್ನ? ಅಂದ್ರೆ ಕೈಯಲ್ಲಿ ಮಾಡಿದ್ದು ಶ್ರಮ ಜಾಸ್ತಿ ಆಗುತ್ತೆ ಸರ್. ಮಿಷಿನ್ ಅಂತ ಹೇಳಿದ್ರೆ ಶ್ರಮ ಜಾಸ್ತಿ ಆಗಲ್ಲ, ಅದು ಕೂಡ ಅಷ್ಟೇನ್ ಕರೆಂಟಿನ ಬಿಲ್ ಏನ್ ಬರಲ್ಲ ಸರ್. ಎಲ್ಲ ಒಂದ್ ಕಡೆ ಉಳಿತಾಯ ಆಗುತ್ತಲ್ಲ, ಈಗ ಯಂತ್ರ ತರ ತಪ್ಪುತ್ತೆ ಅಂದ್ರೆ ಕೈಯಿಂದ ಮಾಡಿದ್ರೆ ಅಂದ್ರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಬೇಕಾಗುತ್ತೆ, ಜಾಸ್ತಿ ಬೇಕನ್ನೋದ್ರ ಜೊತೆಗೆ ಶ್ರಮ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಯಂತ್ರದನ್ನು ಕೂಡ ಹೋಗುತ್ತೆ ರೊಟ್ಟಿ, ಅದ್ರ ಜೊತೆ ಕೈಯಿಂದ ಮಾಡಿದ್ದನ್ನು ಕೂಡ ಹೋಗುತ್ತೆ ಸರ್. ಕೆಲವರು ಬಹಳ ಜನ ಕೈಯಿಂದ ಮಾಡಿದ್ಬೇಕು, ಕೈಯಿಂದ ಮಾಡಿದ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎರಡನ್ನೂ ಕೂಡ ನಾವು ಡೆಲಿವರಿ ಕೊಡ್ತಾ ಇದೀವಿ. ಈಗ ಕೈಯಿಂದ ಮಾಡಿರಂತ ಅಡಿಗೆ ಸಾಕಷ್ಟು ರುಚಿಕರ ಆಗಿರುತ್ತೆ, ಆಮೇಲೆ ದೀರ್ಘಕಾಲ ಬಾಳಿಕೆನು ಬರುತ್ತಲ್ಲ. ಈಗ ರೊಟ್ಟಿ ಉತ್ಪಾದನೆ ಮಾಡ್ತಿರಲ್ಲ ನೀವು, ಎಷ್ಟು ದಿನದವರೆಗೆ ಇಡ್ತೀರಾ? ನಮಗೆ ಒಂದು 500 ರೊಟ್ಟಿ ಮಾಡಿದ್ರೆ 2 ದಿನದಲ್ಲಿ ಖರ್ಚಾಗ್ಬಿಡುತ್ತೆ. ಅಲ್ಲ ಅಲ್ಲ, ಈಗೇನಾದ್ರೂ ಸೀಸನ್ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ರೊಟ್ಟಿಯನ್ನ ಎಲ್ಲ ಉತ್ಪಾದನೆ ಮಾಡಿಕೊಂಡು ಮನೆಯಲ್ಲಿ ಸ್ಟಾಕ್ ಮಾಡುವಂತ ಒಂದು ಸಂದರ್ಭದಲ್ಲಿ ಏನಾದ್ರೂ ಒಂದು ವಾರ ಇಟ್ಕೊಂಡ್ರೆ ಏನಾದ್ರೂ ಅಲ್ಲಿ ಹಾಳಾಗುವಂತದ್ದು ಏನಾದ್ರೂ ಇರುತ್ತಾ? 15 ಡೇಸ್ ಏನೂ ಆಗಲ್ಲ ಸರ್. ಏನಾಗಲ್ಲ, ಏನಾಗಲ್ಲ ಸರ್. ಈಗ ಸ್ಮೂತ್, ಈಗ ಮೆತ್ತನ್ ರೊಟ್ಟಿ ಬೇಗ ಹಾಳಾಗ್ತವೆ. ಬೇಗ ಹಾಳಾಗುತ್ತೆ ಸರ್. ಮೆತ್ತನ್ ರೊಟ್ಟಿ, ಮೆತ್ತನ್ ರೊಟ್ಟಿ ಹೇಳಿದವರಿಗೆ ಮಾತ್ರ ನಾವು ಮಾಡ್ಕೊಡ್ತೀವಿ ಸರ್. ಇನ್ ಮಿಷಿನ್ ಅಲ್ಲಿ ನಾವು ಒಣಗಿಸ್ತೀವಲ್ಲ, ಆ ರೊಟ್ಟಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 15 ಡೇಸ್ ಏನೂ ಆಗಲ್ಲ ಸರ್. ಅದಕ್ಕೆ ಏನ್ ಹಾಕ್ತಿವಿ ಅಂತ ಹೇಳಿದ್ರೆ ಜೋಳದ ಜೊತೆಗೆ ಸ್ವಲ್ಪ ನವಣಕ್ಕಿ ಹಾಕ್ತಿವಿ ಸರ್. ನವಣಕ್ಕಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಗರಿಗರಿಯಾಗಿ ಬರುತ್ತೆ ಸರ್. ಅದು ಆ ಗರಿಗರಿಯಾಗಿ ಬರೋದ್ರಿಂದ ಒಂದು 15 ಡೇಸ್ ಅಥವಾ 20 ಡೇಸ್ ಇಟ್ಟರು ಕೂಡ ಅದು ಏನು ಹಾಳಾಗಲ್ಲ ಸರ್. ಅವು ಗಟ್ಟಿ ಇರ್ತಾವ, ಒಣಗಿರ್ತಾವಲ್ವಾ, ಅವು ಸಾಕಷ್ಟಿನ ಇಡಬಹುದು, ಏನ್ ಸಮಸ್ಯೆ ಸಮಸ್ಯೆ ಆಗಲ್ಲ ಸರ್. ಹಾಗಾಗಿ ಆ ತರದಲ್ಲಿ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಅದ್ರ ಜೊತೆಗೆ ಮೊನ್ನೆ ಹೋದ ಮಾರ್ಚ್ ಅಲ್ಲಿ ನಮ್ಮಲ್ಲಿ ಒಂದು ಹಬ್ಬ ಆಯ್ತು, ಊರಮ್ಮ ಜಾತ್ರೆ ಆಯ್ತು. ಆ ಜಾತ್ರೆಯಲ್ಲಿ ಸಾಕಷ್ಟು ಒಂದು 3,000-4,000 ರೊಟ್ಟಿ ಕೊಟ್ಟಿವಿ ಸರ್. ಅಷ್ಟೊಂದು ನೀವು ಸೇಲ್ ಮಾಡಿದ್ರಿ? ಸೇಲ್ ಮಾಡಿದ್ವಿ. ಈಗ ರೊಟ್ಟಿ ಮಾಡ್ಬೇಕಾದ್ರೆ ಬರೀ ಇಷ್ಟೇ ಆಗ್ತಾರೆ, ಅದಕ್ಕೇನಾದ್ರೂ ಈಗ ಕೆಲವು ಕಡೆ ನೋಡಿದೀವಿ ಶಾಪ್ ಗಳಲ್ಲಿ ಈಗ ಎಳ್ಳು ಹಾಕುವಂತದ್ದು ಆತರ ಮಾಡ್ತೀರ? ಇಲ್ಲ ಸರ್, ನವಣಕ್ಕಿ ಮಾತ್ರ ಹಾಕ್ತೀವಿ ಸರ್. ನಾವು ನವಣಕ್ಕಿ ಮಾತ್ರ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಕೆಲವರು ಇದನ್ನ ಹಾಕ್ತಾರೆ, ಅಕ್ಕಿನ ನಾವು ಹಾಕಲ್ಲ ಸರ್, ಜೋಳದ ಜೊತೆಗೆ ಅಕ್ಕಿ ಹಾಕಲ್ಲ. ಈಗ ನವಣಕ್ಕಿ ಹಾಕಿದ್ರೆ ಸಾಮಾನ್ಯವಾಗಿ ಯಾರಿಗೆ ಗೊತ್ತಾಗಲ್ಲವಾ? ಗೊತ್ತಾಗಲ್ಲ ಸರ್. ಈಗ ಸಾಮಾನ್ಯವಾಗಿ ಒಂದು 500 ರೊಟ್ಟಿ ನಾವು ಮಾಡ್ಬೇಕು ಅಂತಂದ್ರೆ ಎಷ್ಟು ಖರ್ಚು ಬರುತ್ತೆ ನಿಮಗೆ? ನಮಗೆ ಒಂದು 500 ರೊಟ್ಟಿ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕೆಜಿಗೆ 30 ರೊಟ್ಟಿ ಆಗುತ್ತೆ ಸರ್. ಒಂದು ಕೆಜಿ ಇಟ್ಟಿಗೆ ಅಥವಾ ಜೋಳದ ಇಟ್ಟಿಗೆ, ಕೆಜಿಗೆ ಜೋಳಕ್ಕೆ 30 ರೊಟ್ಟಿ ಆಗುತ್ತೆ, ಅದನ್ನ ನಾವು ಇನ್ಕ್ಲೂಡ್ ಮಾಡ್ತೀವಿ. ಓಹೋ, ಹಾಗೆ. ಹಾ ಸರ್. ಈಗ ಸಾಮಾನ್ಯವಾಗಿ 1 ರೊಟ್ಟಿ ನೀವೇನು ದರ ಮಾಡಿದಿರ ರೇಟು? 5 ರೂಪಾಯಿ ಮಾಡಿದೀವಿ. 5 ರೂಪಾಯಿ. ಈಗ 30 ರೊಟ್ಟಿಗೆ 150 ರೂಪಾಯಿ ದುಡ್ಡು ಆಯ್ತಲ್ವಾ ಸರ್? ಅಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಉಳಿತಾಯ ಆಗುತ್ತಲ್ವಾ? 50 ರೂಪಾಯಿ ಕೆಜಿ ಜೋಳ ಅಂದ್ರೂ ಕೂಡ ಅಲ್ಲಿ ನಿಮ್ಗೆ ಉಳಿತಾಯ ಆಗುತ್ತೆ ಸರ್. ಎಷ್ಟು ಉಳಿತಾಯ ಆಗುತ್ತೆ ಒಂದ್ ಕೆಜಿಗೆ ಸಾಮಾನ್ಯವಾಗಿ? 100 ರೂಪಾಯಿ ಉಳಿತಾಯ ಆಗುತ್ತೆ. 100 ರೂಪಾಯಿ ಅಂತಂದ್ರೆ ಸ್ವಲ್ಪ ನಾವು ಮಾಡೋದನ್ನ ತೆಗೆದ್ರೆ ಕನಿಷ್ಠ ಅಂದ್ರೂ ಕೂಡ ಒಂದ್ 70-80 ರೂಪಾಯಿ ಉಳಿತಾಯ ಆಗುತ್ತೆ. ಈಗ ಅರ್ಧ ನಿಮಗೆ ಖರ್ಚು ಬಂದ್ರೆ ಅರ್ಧ ನಿಮಗೆ ಉಳಿತಾಯ ಆಗುತ್ತೆ. ಚಪಾತಿ ಮಾಡ್ತಾ ಇದೀವಿ ಅಂತ ಹೇಳಿದ್ರ, ಗೋಧಿವು ಜೊತೆಗೆ ಜೋಳದ ರೊಟ್ಟಿಯನ್ನು ಸಹ ಹಾಕ್ತಾ ಇದೀವಿ ಅಂತ ಹೇಳಿದ್ರ, ಈಗ ಸಜ್ಜೆ ರೊಟ್ಟಿನ ಸಹ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಈಗ ಇದ್ರ ಜೊತೆಗೆ ಮತ್ತೆ ರಾಗಿ ರೊಟ್ಟಿ ಮಾಡಬಹುದು, ಅಕ್ಕಿ ರೊಟ್ಟಿ ಮಾಡಬಹುದು, ಇವನ್ನೆಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ? ಅದಕ್ಕೆ ಬೇಡಿಕೆ ಬಂದಿಲ್ಲ ಸರ್. ಇನ್ನೂ ಬೇಡಿಕೆ ಬಂದ್ರೆ ಅದನ್ನು ಕೂಡ ಮಾಡ್ಕೊಡ್ತೀವಿ. ಅಂದ್ರೆ ರಾಗಿಗೆ ಸಾಕಷ್ಟು ಬೇಡಿಕೆ ಇದೆ ನಮ್ ಕಡೆ, ಕೇಳಿಲ್ಲ ಸರ್ ಇನ್ನೂ. ಹಾಗಾಗಿ ನಾವು ಬಿಟ್ಟಿದೀವಿ, ಅದನ್ನ ಬೇಡಿಕೆ ಬಂತು ಅಂದ್ರೆ ಮಾಡ್ತೀವಿ. ಈಗೇನಂದ್ರೆ ರಾಗಿದು ಕೂಡ ಸ್ವಲ್ಪ ಇದು ಚಕ್ಲಿ ಬರುತ್ತಲ್ಲ ಸಂಡಿಗೆ ಚಕ್ಲಿ, ಅವೆಲ್ಲನೂ ಕೂಡ ಮಾಡ್ಬೇಕು ಅಂತ ಮಾಡಿದೀವಿ. ಅಕ್ಕಿದು ಮತ್ತೆ ರಾಗಿದು ಎರಡನ್ನು ಕೂಡ ಸಂಡಿಗೆ ಮತ್ತೆ ಚಕ್ಲಿ ಮಾಡಿ ಅದನ್ನು ಕೂಡ ಪ್ಯಾಕೆಟ್ ಮಾಡಿ ಮಾರ್ಬೇಕು ಅಂತ ಅನ್ಕೊಂಡಿದೀವಿ ಸರ್. ರೊಟ್ಟಿಗೆ ಅಷ್ಟೇ ಸೀಮಿತ ಆಗಬಾರದು ಅಂದ್ರೆ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಗಳಿಸಬಹುದು ಸಂಘದಲ್ಲಿ ಅಂತ ಹೇಳಿ ನೀವು ತೀರ್ಮಾನ ಮಾಡಿದೀರ? ಮಾಡಿದ್ವಿ ಸರ್. ಅಂದ್ರೆ ಇದ್ರ ಬಗ್ಗೆ ಎಲ್ಲ ನೀವು ತರಬೇತಿ ತಗೊಂಡಿದ್ರಾ ಮೊದ್ಲು ಎಲ್ಲಾದ್ರೂ? ಸರ್, ನಾವು ಕೂಡ ನೋಡಿದ್ವಿ, ಬೇರೆ ಬೇರೆ ಎಲ್ಲ ಮಾಡಿ ಚಳಿಗೆ ಏರಿಯಲ್ಲೆಲ್ಲಾನು ಕೂಡ ಮಾಡ್ತಾ ಇದ್ರು, ನೋಡಿದ್ವಿ. ನೋಡಿ ಆದ್ಮೇಲೆ ನಮ್ ಸ್ವಸಹಾಯ ಸಂಘದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಒಂದ್ಸಲ ಮಾತಾಡ್ಕೊಂಡ್ವಿ ಸಂಘದಲ್ಲಿ, ನೋಡಿ ನಾವ್ ಈಗೇನೆ ಇದ್ರೆ ಆಗಲ್ಲ, ನಾವೇನಾದ್ರೂ ಒಂದು ಬೆಳಿಬೇಕು ಅಂತ ಹೇಳಿದ್ರೆ ಬೇರೆ ಬೇರೆಯವರೆಲ್ಲ ಮಾಡಿರ್ತಕ್ಕಂಥದ್ದನ್ನು ಕೂಡ ನೋಡಿ ನಾವು ಮಾಡೋಣ ಅಂತ ಹೇಳಿ ಚಳಿಗೇರಿ ಕರ್ಕೊಂಡು ಹೋದೆ. ಅಲ್ಲಿನೂ ಕೂಡ ಅವ್ರು ರೊಟ್ಟಿ ತಯಾರಿಕೆ ಮಾಡ್ತಾ ಇದ್ರು, ಒಂದ್ ರೊಟ್ಟಿಗೆ ಎಷ್ಟು ಮತ್ತೆ ಎಷ್ಟು ಉಳಿಯುತ್ತೆ, ಹೇಗೇನು ಜೋಳವನ್ನ ಖರೀದಿ ಮಾಡ್ತೀರಿ, ಅಂಗಡಿಯಲ್ಲಿ ಖರೀದಿ ಮಾಡ್ತೀರಾ, ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡ್ತೀವಿ ಅಂತೇಳಿ ಅವ್ರು ಹೇಳಿದ್ರು. ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡ್ತೀವಿ ನಾವು, ಯಾಕೆಂದ್ರೆ ಅಂಗಡಿಯಲ್ಲಿ 50 ರೂಪಾಯಿ ಕೆಜಿ, ಅದೇ ನಮಗೆ ಏನಂದ್ರೆ ಹೋಲ್ಸೇಲ್ ಅಲ್ಲಿ ನಾವು ತಗೊಳ್ಡಿವಿ ಅಂತ ಹೇಳಿದ್ರೆ 40 ರೂಪಾಯಿ ಬೀಳುತ್ತೆ, ಅಲ್ಲಿಗೆ ನಮ್ಗೆ 10 ರೂಪಾಯಿ ಅದರಲ್ಲೇನೆ ಉಳಿಯುತ್ತೆ. ಹಾಗಾಗಿ ನಾವು ಏನೇ ತರದಾದ್ರೂ ಕೂಡ ಹೋಲ್ಸೇಲ್ ದರದಲ್ಲಿ ತಂದ್ಬಿಟ್ಟು ಸ್ಟಾಕ್ ಮಾಡ್ಕೊಂಡು ನಾವು ಒಂದು 10 ಜನ ಸ್ವಸಹಾಯ ಸಂಘದಲ್ಲಿ ಇದೀವಿ, 10 ಜನನು ಕೂಡ ನಾವು ತೀರ್ಮಾನ ಮಾಡ್ಕೊಂಡು ಅದನ್ನ ಕ್ಲೀನ್ ಮಾಡತಕ್ಕಂಥದ್ದು ಮತ್ತೆ ರೊಟ್ಟಿ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಇದೀವಿ ಅಂತ ಚಳಿಗೇರಿ ಅವರು ಹೇಳಿದ್ರು. ಅದಕ್ಕೆ ನಾವು ಒಂದು ತೀರ್ಮಾನ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು 12 ಜನ ಇದೀವಿ, ನಾವ್ ಯಾಕೆ ಮಾಡಕ್ಕಾಗಲ್ಲ, ನಮ್ ಕೈಲೂ ಕೂಡ ಆಗುತ್ತೆ, ನಾವು ಕೂಡ ಇದನ್ನ ಜೋಳ ಹೋಲ್ಸೇಲ್ ಅಲ್ಲಿ ತರೋಣ, ತಂದ್ಬಿಟ್ಟು ಮಾಡೋಣ. ರಾಣೆಬೆನ್ನೂರಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ, ಅದ್ರ ಜೊತೆಗೆ ಹರಿಹರದಲ್ಲಿ ಕೂಡ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ. ಎಲ್ಲಿ ಕಡಿಮೆ ಇದೆ ದರ ನೋಡ್ಕೊಂಡು ನಾವು ಅದನ್ನ ಸ್ಟಾಕ್ ಮಾಡ್ಕೊಳ್ತೀವಿ ಸರ್, ಜೋಳನ ಸ್ಟಾಕ್ ಮಾಡ್ಕೊಂಡ್ಬಿಟ್ಟು ನಂತರದಲ್ಲಿ ಅದನ್ನ ಹಿಟ್ಟು ಹಾಕ್ಸುವಾಗ ಕೂಡ ಎಲ್ರಿಗೂ ಕೂಡ 6 ರೂಪಾಯಿ ತಗೊಳ್ತಾರೆ ಒಂದು ಕೆಜಿಗೆ. ನಮಗ್ ಮಾತ್ರ ಜಾಸ್ತಿ ಹಾಕ್ಸೋದ್ರಿಂದ 5 ರೂಪಾಯಿ ತಗೊಳ್ತಾರೆ. ಆ ತರದಲ್ಲಿ ನಾವು ಅಲ್ಲೇನೆ 1 ರೂಪಾಯಿ ಉಳಿಸ್ತಾ ಅದನ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಏನು ಅಂದ್ರೆ, ಅಂದ್ರೆ ನಾವು ಲೆಕ್ಕಾಚಾರನು ಕೂಡ ಅಷ್ಟೇ ಕರೆಕ್ಟ್ ಆಗಿ ಇಟ್ಟಿದ್ದೀವಿ. ಮಾಡಿದೀವಿ ಅಂದ್ರೆ ಒಂದು ಅದಕ್ಕಂತಾನೆ ಬುಕ್ ಇಟ್ಟಿದೀವಿ, ಇವತ್ತೇನ್ ತಂದ್ವಿ, ಎಷ್ಟು ತಂದ್ವಿ, ಅದಕ್ಕೆ ಎಷ್ಟು ರೇಟ್ ಆಯ್ತು, ನಾವು ಹೋಗ್ ಬರ್ತಕ್ಕಂತ ಖರ್ಚು ಎಷ್ಟಾಯ್ತು, ಆ ಖರ್ಚನ್ನ ನಾವು ತೆಗೆದ್ಬಿಟ್ಟು ನಮಗೆ ಎಷ್ಟು ಉಳಿಯುತ್ತೆ ಆ ಉಳಿದ್ರಲ್ಲಿ ನಾವು ಏನು ಮಾಡೋಣ ಅಂತೇಳಿ ಅದನ್ನೆಲ್ಲನೂ ಕೂಡ ಕರೆಕ್ಟ್ ಆಗಿ ಲೆಕ್ಕ ಬುಕ್ಕ ಇಟ್ಟಿದೀವಿ. ಹಾಗಾಗಿ ಯಾರಿಗೂ ಕೂಡ ಇವತ್ತಿಗೆ ಅನುಮಾನ ಬಂದಿಲ್ಲ, ಎಲ್ಲರೂ ಕೂಡ ಸಮಾನವಾಗಿ ಕೆಲಸ ಮಾಡ್ತಾ ಸಮಾನ ಮನಸ್ಕರಾಗಿ ನಮ್ಮಲ್ಲಿ ನಾವು ತಗೊಳ್ತಾ ಇದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆನು ಮಾಡೋಣ ಅಂತ ಈಗ ಸದ್ಯಕ್ಕೆ ಉಪ್ಪಿನಕಾಯಿನು ಕೂಡ ಮಾಡ್ತಾ ಇದೀವಿ ಸರ್, ಅದಕ್ಕೊಂದು ಹೆಸರು ಇಟ್ಬಿಟ್ಟು ಅದನ್ನು ಕೂಡ ಉಪ್ಪಿನಕಾಯಿ, ಹುಣಸೆ ಹಣ್ಣಿನ ಉಪ್ಪಿನಕಾಯಲ್ಲಿ ಸ್ವಲ್ಪ ಕಡಿಮೆ ಸರ್ ನಮ್ಮ ಕಡೆ, ಹಾಗಾಗಿ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಮಾಡಿದ್ರೆ ಸ್ವಲ್ಪ ಹೋಗುತ್ತೆ. ಮಾವಿನಕಾಯಿದನ್ನು ಕೂಡ ಸೀಸನ್ ನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನೂ ಮಾಡ್ತೀವಿ, ನಿಂಬಿಕಾಯಿ ಉಪ್ಪಿನಕಾಯಿನೂ ಕೂಡ ಮಾಡ್ತೀವಿ. ನಿಂಬಿಕಾಯಿ ಮಾವಿನಕಾಯಿ ಸಾಮಾನ್ಯವಾಗಿ ಸಿಗುತ್ತೆ, ಬಟ್ ಹುಣಸೆ ಹಣ್ಣಿಂದು ಸಿಗಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಈಗ ನಾವು ಮಾರ್ಕೆಟಿಗೆ ತರ್ತಾ ಇದೀವಿ ಸರ್. ಈಗ ನೀವೇ ನೇರವಾಗಿ ಈಗ ಜೋಳ ಇವನ್ನೆಲ್ಲ ರೈತರ ಹತ್ರ ತಗೋಬೋದಲ್ಲ, ಇನ್ನು ಕಡಿಮೆ ನಿಮಗೆ ದರದಲ್ಲಿ ಸಿಗ್ತಾವೆ? ಆಗನು ಕೂಡ ಮಾಡ್ತೀವಿ ಸರ್, ರೈತರಲ್ಲಿ ಕೂಡ ತಗೊಳ್ತೀವಿ, ಆದ್ರೆ ಸ್ಟಾಕ್ ಮಾಡ್ಕೊಳ್ಳಕ್ಕೆ ನಮಗೆ ಜಾಗ ಕೊರತೆ ಇದೆ ಸರ್. ಹಾಗಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 3 ಕ್ವಿಂಟಲ್ 4 ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ಕೊಳ್ತೀವಿ ಸೀಸನ್ ನಲ್ಲಿ. ಅದು ಹುಳ ಆದ್ರೂ ಕೂಡ ಒಣಗಿಸೋದು ಕಷ್ಟ ಆಗ್ಬಿಡುತ್ತೆ ಸರ್. ಹಾಗಾಗಿ ನಾವು 3-4 ಕ್ವಿಂಟಲ್ ಮಾತ್ರ ಆ ಒಂದು ಸೀಸನ್ ನಲ್ಲಿ ತಗೊಂಡ್ಬಿಟ್ಟು ಮಾಡ್ತೀವಿ. ಉಳಿದದ್ದನ್ನ ಎಲ್ಲಿ ನಮಗೆ ಕಡಿಮೆ ಸಿಗುತ್ತೆ ಅಂತ ನೋಡ್ಬಿಟ್ಟು ಅಲ್ಲಿ ತಗೊಂಡು ನಾವು ಮಾಡ್ತೀವಿ ಸರ್. ಈಗ ನೀವ್ ಹೇಳಿದ್ರ ಈಗ ಹಿಟ್ಟು ಮಾಡಿಸ್ಬೇಕಾದ್ರೆ ಫ್ಲೋರ್ ಮಿಲ್ಗೆ ಹೋಗ್ತೀವಿ, ಅಲ್ಲಿ 1 ಕೆಜಿಗೆ 6 ರೂಪಾಯಿ ಇದೆ, ನಮಗೆ ಹೋಲ್ಸೇಲ್ ಆಗಿ 5 ರೂಪಾಯಿಗೆ ಮಾಡ್ಕೊಡ್ತಾರೆ ಹಿಟ್ಟು ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ಸಾಕಷ್ಟು ಸೌಲಭ್ಯಗಳು ಅದಾವೆ ಹಿಟ್ಟಿ ಗಿರಣಿ ಮಾಡ್ಲಿಕ್ಕೆ ಅಲ್ವಾ. ನಿಮ್ ಸಂಘದಲ್ಲೇ ಮಾಡೋ ನೀವು ಸಹ ಅದರಿಂದ ಉಪಯೋಗ ಪಡ್ಕೊಳ್ಬಹುದು, ಬೇರೆಯವರಿಗೆ ನೀವು ಆ ತರ ಹಿಟ್ಟು ಮಾಡಿಕೊಟ್ರೆ ಅದರಿಂದಲೂ ನೀವು ಆದಾಯ ಗಳಿಸ್ಬೋದಲ್ಲ. ತುಂಬಾ ಜನ ಇದ್ದೀರಾ ನಿಮ್ಮ ಸಂಘದಲ್ಲಿ, 12 ಜನ ಸದಸ್ಯರೇ ಇದ್ದೀರಾ, ಅಂದ್ರೆ ಈ ನಿಟ್ಟಿನಲ್ಲಿ ಯಾಕೆ ಯೋಚನೆ ಮಾಡಿಲ್ಲ? ಮಾಡಿಲ್ಲ ಸರ್, ಇನ್ನು ಮಾಡ್ಬೇಕು ಸರ್, ಅದನ್ನು ಕೂಡ ಯೋಚನೆ ಮಾಡಿ ನಮ್ದೇ ಒಂದು ಇಟ್ಟಿ ಗಿರಣೆ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಮ್ಮಲ್ಲಿ ಮಾಡ್ಲಿಕ್ಕೆ ಸ್ವಲ್ಪ ಇದನ್ನ ಮಾಡ್ತಾ ಇದೀವಿ, ನೋಡೋಣ. ಅದ್ರ ಜೊತೆಗೆ ಈಗಲೂ ಕೂಡ ಮನೆಯಲ್ಲೇನೆ ಇಟ್ಟಿ ಗಿರಣಿ ಬಂದಿದ್ದಾವೆ ಸರ್, ಸಣ್ಣ ಸಣ್ಣ ಎಲ್ಲಾನು ಕೂಡ. ಅದನ್ನ ತಂದ್ರೆ ಅಷ್ಟೊಂದು ಇಟ್ಟು ಮಾಡಿಸ್ಲಿಕ್ಕೆ ಕಷ್ಟ ಆಗ್ಬೋದೇನೋ ಅಂತ ನಾವಿನ್ನು ತೀರ್ಮಾನ ಮಾಡಿಲ್ಲ. ದೊಡ್ಡದಾಗ ಮಾಡಿದ್ರೆ ನೀವು ಈಗ ಸಾಕಷ್ಟು ಅದನ್ನ ಒಂದು ಬಿಸ್ನೆಸ್ ಆಗಿ ಮಾಡಬಹುದು. ಈಗ ಹಿಟ್ಟು ಮಾಡಬಹುದು, ರಾಗಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ನುಚ್ಚು, ರವೆ ಜೊತೆಗೆ ಮತ್ತೆ ಕ್ಲೀನಿಂಗ್ ಮಿಷಿನ್ ತರಬಹುದು, ಕಾರ್ ಪುಡಿ ಮಿಷಿನ್ ಬರುತ್ತೆ, ಇದು ಸಾಂಬಾರ್ ಪುಡಿ ಮಾಡಬಹುದು. ಸಾಕಷ್ಟು ದೊಡ್ಡದಾಗಿ ಅದರಿಂದಲೂ ಆದಾಯ ಗಳಿಸುವಂತದ್ದ ನಾವು ಬೇರೆ ಬೇರೆ ಕಡೆ ನೋಡಿದ್ದೇವೆ ಅಲ್ವಾ? ಹೌದು ಸರ್, ಅದು ಕೃಷಿ ಇಲಾಖೆಯಲ್ಲಿನೂ ಕೂಡ ಹೇಳಿದ್ರು ನಮಗೆ, ರಾಗಿ ಕ್ಲೀನರು ಮತ್ತೆ ನಿಮಗೆ ಇಟ್ಟಿನ ಗಿರಣಿ ಬೇಕು ಅಂದ್ರೆ ಮನೆ ಕರೆಂಟ್ಗೆ ಬೇಕಾದ ಇಟ್ಟಿನ ಗಿರಣಿ ಬೇಕಾದ್ರೂ ಕೂಡ ನೀವು ಅಪ್ಲೈ ಮಾಡಿ ಅಂತ ಹೇಳಿ ನಮ್ದೆಲ್ಲ ನೋಡ್ಕೊಂಡು ಹೋಗಿ. ಆದ್ರೂ ಕೂಡ ನಾವಿನ್ನು ಕೈ ಹಾಕಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೀವಿ ಸರ್. ಈಗ ನೀವು ರೊಟ್ಟಿ ಮಾಡ್ತಾ ಇದ್ರ ಅಂತೇಳಿ ಸಾಕಷ್ಟು ಜನಕ್ಕೆಲ್ಲ ಗೊತ್ತಿದೆಯಾ ನಂಗಾಯ್ತು, ಸಾಕಷ್ಟು ನೀವೆಲ್ಲ ಸೇಲ್ ಮಾಡ್ತಾ ಇದ್ರ. ಹೌದು ಸರ್. ಹೆಂಗ್ ಗೊತ್ತಾಯ್ತು ಜನಗಳಿಗೆಲ್ಲ, ಗ್ರಾಹಕರಿಗೆ? ನಾವು ಸ್ವಲ್ಪ ಪ್ರಚಾರ ಮಾಡಿದೀವಿ ಸರ್, ಅಲ್ಲೆಲ್ಲ ಹೋದಾಗೆಲ್ಲನೂ ಕೂಡ ಸ್ವಸಹಾಯ ಸಂಘಗಳ ಸಭೆಗೆ ಹೋದಂತ ಸಂದರ್ಭದಲ್ಲಿ, ಒಕ್ಕೂಟದ ಸಭೆಗೆ ಹೋದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಾವು ಹೇಳಿದ್ವಿ, ಹಿಂಗ್ ರೊಟ್ಟಿ ಮಾಡ್ತಾ ಇದೀವಿ, ಚಟ್ನಿ ಪುಡಿ ಮಾಡ್ತಾ ಇದೀವಿ, ಉಪ್ಪಿನಕಾಯಿ ಮಾಡ್ತಾ ಇದೀವಿ, ನಮ್ಮಲ್ಲಿನೂ ಕೂಡ ಸ್ವಲ್ಪ ನೋಡಿ ನೀವು ತಗೊಂಡೋಗಿ ಅಂತೇಳಿ. ಮತ್ತೆ ನಮಗೆ ಬೇರೆ ಬೇರೆ ಸ್ವಸಹಾಯ ಸಂಘದವ್ರು ಕೂಡ ಅಲ್ಲೆಲ್ಲೆಲ್ಲ ಹೇಳಿದ್ದಾರೆ, ಸಭೆ ಸಮಾರಂಭಗಳು ಇದ್ದಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದ್ರ ಜೊತೆ ನಮ್ಮ ಫೋನ್ ನಂಬರ್ ಅನ್ನು ಕೂಡ ಕೊಟ್ಟಿದೀವಿ, ಅದ್ರ ಜೊತೆಗೆ ನಾವು ಫೇಸ್ಬುಕ್ ಅಲ್ಲಿನೂ ಕೂಡ ಹಾಕ್ತೀವಿ. ಈಗ ತಗೊಂಡೋಗ್ತಾರೆ ಗ್ರಾಹಕರು, ಅವನ್ನೆಲ್ಲ ಬಳಸ್ತಾರೆ ಊಟಕ್ಕೆ, ಏನಂತಾರೆ ಅವರು? ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಸರ್, ಬಹಳ ಚೆನ್ನಾಗಿದೆ, ಚೆನ್ನಾಗಿ ಕೊಡ್ತಾ ಇದೀರಿ ಅಂತ ಹೇಳ್ತಾ ಇದಾರೆ. ಬೇರೆ ಬೇರೆ ಕಡೆಗಳಲ್ಲೆಲ್ಲನೂ ಕೂಡ ಸ್ವಲ್ಪ ಅಕ್ಕಿನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ, ಅದ್ರ ಟೇಸ್ಟ್ ಇರಲ್ಲ, ಆದ್ರೆ ನಿಮ್ಮಲ್ಲಿ ಮಾತ್ರ ಬಹಳ ಟೇಸ್ಟ್ ಇರುತ್ತೆ ಅಂತ ಕೂಡ ಹೇಳ್ತಾ ಇದಾರೆ. ಈಗ ಅಕ್ಕಿ ಮಿಕ್ಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ರೊಟ್ಟಿಯಲ್ಲಿ ಅಲ್ವಾ? ಗೊತ್ತಾಗ್ಬಿಡುತ್ತೆ. ಅವು ಬಹಳಷ್ಟು ಜಿಗಿ ಇರುತ್ತವೆ, ಟೇಸ್ಟ್ ಬರಲ್ಲ ಸರ್, ಟೇಸ್ಟ್ ಇರಲ್ಲ, ತಿನ್ನಕ್ಕೊಂದ್ ಸ್ವಲ್ಪ ಗಟ್ಟಿ ಇರುತ್ತವಲ್ವಾ? ಈಗ ರೊಟ್ಟಿಗೆ ಚಟ್ನಿ ಪುಡಿ ಅಂತಂದ್ರೆ ಏನ್ ಮಾಡ್ತೀರಾ? ಶೇಂಗಾ ಪುಡಿ ಹುರಿದ್ಬಿಟ್ಟು ಅದನ್ನ ಕುಟ್ಟಿ ಚಟ್ನಿ ಮಾಡ್ತೀವಿ ಸರ್. ಶೇಂಗಾದಾಗ ಮಾತ್ರ ಮಾಡ್ತೀರಾ? ಶೇಂಗದ್ದು ಮತ್ತೆ ಕಡ್ಲಿದು ಎರಡನ್ನು ಕೂಡ ಮಾಡ್ತೀವಿ ಸರ್. ಪುಡಿ ಮಾಡಿ ಪಾಕೆಟ್ ಮಾಡಿ ಅದನ್ನು ಕೂಡ ಇಡ್ತೀವಿ ಸರ್ ನಾವು ಮಾರ್ಲಿಕ್ಕೆ. ಈಗ ಅದನ್ನೆಲ್ಲ ನೀವು ಪಾಕೆಟ್ ಮಾಡಿ ಮಾರಾಟ ಮಾಡ್ಬೇಕು? ಹೌದು ಸರ್. ಯಾಕಂತೀರಾ? ಈಗ ಕೇಜ್ ಗಟ್ಟಲೆ ತಗೊಂಡೋಗೋರು ಇರಲ್ಲ ಸರ್, ಈಗ ರೊಟ್ಟಿ ತಗೊಂಡೋಗ್ತಾರೆ, ಬಹಳ ರೊಟ್ಟಿ ತಗೊಂಡೋಗೋರು ಎಲ್ಲಾನು ಕೇಜ್ ಗಟ್ಟಲೆ ತಗೊಂಡೋಗ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, 100 ಗ್ರಾಮ್ ಕೊಡ್ರಿ, 200 ಗ್ರಾಮ್ ಕೊಡ್ರಿ ಹಂಗೆ ಅಂತ ಕೇಳ್ತಾರೆ. ಹಾಗಾಗಿ ಎಲ್ಲಾ ವ್ಯವಸ್ಥೆ ಇರಬೇಕು ಅಂತೇಳಿ 100 ಗ್ರಾಮು 200 ಗ್ರಾಮು 550 ಗ್ರಾಮು 500 ಗ್ರಾಮು ಮತ್ತೆ 1 ಕೆಜಿ ಆ ತರದಲ್ಲಿನೂ ಕೂಡ ನಾವು ಮಾಡಿದೀವಿ ಸರ್. ಈಗ ಶೇಂಗಾವನ್ನೆಲ್ಲ ನೀವು ಕಾಳು ಕೊಂಡ್ಕೊಂಡ್ ಬರ್ತೀರ? ಕಾಳು ಕೊಂಡ್ಕೊಂಡ್ ಬರ್ತೀವಿ ಸರ್, ಅದನ್ನು ಕೂಡ ಹೋಲ್ಸೇಲ್ ಅಲ್ಲೇ ತರ್ತೀವಿ. ಈಗ ರೈತರು ಬೆಳೆದಂತ ಸಂದರ್ಭದಲ್ಲಿ ನೀವು ಮಾರ್ಕೆಟ್ನಾಗ ಹೋಗಿ ಕಾಯಿ ತಗೊಂಡ್ ಬಂದ್ಬಿಟ್ರೆ ಇನ್ನೂ ನಿಮ್ಗೆ ಸಾಕಷ್ಟು ಉಳಿತಾಯ ಆಗುತ್ತಲ್ವಾ? ಉಳಿತಾಯ. ಈಗ ನೀವೇ ಕಾಯಿ ಸುಲ್ದು ವರ್ಷ ಎಲ್ಲ ಇಟ್ಕೋಬಹುದು ಅವನ್ನ? ಇಟ್ಕೊಳ್ಬಹುದು ಸರ್, ಅದನ್ನು ಕೂಡ ಮಾಡಿಲ್ಲ ಇನ್ನು, ಅದನ್ನು ಮಾಡ್ಬೇಕು ಸರ್ ನಾವು. ಈಗ ಸದ್ಯಕ್ಕೆ ಹೋಲ್ಸೇಲ್ ದರದಲ್ಲೇ ತರ್ತಾ ಇದೀವಿ ಸರ್. ಈಗ ಪ್ಯಾಕಿಂಗ್ ಎಲ್ಲ ಮಾಡಿ ಮಾರಾಟ ಮಾಡ್ತೀರಾ? ಏನ್ ನಿಗದಿ ಮಾಡಿದ್ರ, 100 ಗ್ರಾಮ್ಗೆ ಎಷ್ಟು, 200 ಗ್ರಾಮ್ಗೆ ಎಷ್ಟು, 1/2 ಕೆಜಿಗೆ ಎಷ್ಟು, 1 ಕೆಜಿಗೆ ಎಷ್ಟು ನಿಗದಿ ಮಾಡಿದ್ರ ರೇಟ್? ಈಗ 1 ಕೆಜಿಗೆ 300 ರೂಪಾಯಿ ಮಾಡಿದೀವಿ ಸರ್. 1/2 ಕೆಜಿಗೆ 150 ರೂಪಾಯಿ, 200 ಗ್ರಾಮಿಗೆ ಅದರಲ್ಲಿ 100 ರೂಪಾಯಿ ಹಂಗ್ ಮಾಡಿದೀವಿ ಸರ್. ಈಗ ಚಟ್ನಿ ಪುಡಿ ಎಲ್ಲವರಿಗೆ ನಾವು ಇಟ್ಕೋಬಹುದು ಎಷ್ಟು ದಿನ ತನಕ? ಅದು 1 ತಿಂಗಳ ತನಕ ಏನಾಗಲ್ಲ ಸರ್, ಅದಕ್ಕೆ ನೀರ್ ಮಿಕ್ಸ್ ಮಾಡಿರಲ್ಲ ಸರ್, ಹಾಗಾಗಿ 1 ತಿಂಗಳ ತನಕ ಕೂಡ ಚೆನ್ನಾಗಿ ಬರುತ್ತೆ ಸರ್. ಅದಕ್ಕೆಲ್ಲಾನು ಕೂಡ ಬೆಳ್ಳುಳ್ಳಿ ಚೆನ್ನಾಗಿ ಹಾಕಿರ್ತೀವಿ, ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲ, ಹಾಗಾಗಿ ಅದು 1 ತಿಂಗಳ ತನಕ ಕೂಡ ಏನಾಗಲ್ಲ ಸರ್. ಅದಕ್ಕೆ ಕಡ್ಲೆ ಮಿಕ್ಸ್ ಮಾಡಿರ್ತೀರಾ? ಇಲ್ಲ, ಶೇಂಗಾ ಪುಡಿಗೆ ಕಡ್ಲಿ ಮಿಕ್ಸ್ ಮಾಡಲ್ಲ ಸರ್, ಕಡ್ಲಿ ಪುಡಿನೇ ಬೇರೆ ಮಾಡ್ತೀವಿ ಸರ್. ಕಡ್ಲೆ ಪುಡಿನೇ ಬೇರೆ ಮಾಡ್ತೀರಿ, ಶೇಂಗಾ ಪುಡಿನೇ ಬೇರೆ ಮಾಡ್ತೀವಿ. ಈಗ ಕೊಬ್ಬರಿ ಪುಡಿನೂ ಮಾಡಬಹುದಲ್ವಾ? ಕೊಬ್ಬರಿ ಪುಡಿ ಮಾಡ್ಬೇಕು, ಅದನ್ನೇನು ಮಾಡಿಲ್ಲ ಸರ್ ನಾವು. ಈಗೆಲ್ಲ ನೀವು ಸಾಕಷ್ಟು ಈ ತರ ಮಾಡಿ ಮಾರಾಟ ಮಾಡ್ತಾ ಇದ್ರಲ್ಲ, ತಿಂಗಳಿಗೆ ಎಷ್ಟು ನೀವು ಆದಾಯ ಕಾಣ್ತೀರಾ? ನಮ್ದು ಪ್ರತಿ ತಿಂಗಳನ್ನು ಕೂಡ ನಾವು ನೋಡೋದಾದ್ರೆ ರೊಟ್ಟಿ ಮತ್ತೆ ಚಟ್ನಿ ಪುಡಿ ಉಪ್ಪಿನಕಾಯಿ ಅದೆಲ್ಲನೂ ಕೂಡ ನಾವು ನಮ್ ಖರ್ಚು ತೆಗೆದು ನೋಡೋದಾದ್ರೆ 30,000 ರೂಪಾಯಿ ನಮಗೆ ಆದಾಯ ಬರುತ್ತೆ. ಅಂದ್ರೆ ಎಲ್ಲೊಂದ್ ಕಡೆ ಆರ್ಥಿಕವಾಗಿ ಒಂದ್ ಸ್ವಲ್ಪ ನಾವು ಮೇಲ್ ಬರ್ಲಿಕ್ಕೆ ಈ ತರ ಒಂದು ಸಹ ಉದ್ಯೋಗಗಳು ಸಾಕಷ್ಟು ಸಹಕಾರಿ ಅಂತ ಹೇಳ್ಬೋದು. ನಮಗೆ ಅದನ್ನಿನ್ನೂ ಹೆಚ್ಚು ಮಾಡ್ಬೇಕು ಅಂತಾನು ಇದೀವಿ ಸರ್. ನಾವಿನ್ನು ರೊಟ್ಟಿ ಬರೀ ಇಲ್ಲೇ ಮಾತ್ರ ತಗೊಂಡು ಹೋಗ್ತಾ ಇದಾರೆ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪ್ರಚಾರ ಮಾಡ್ಬೇಕು. ಎಲ್ಲಿ ನಮಗೆ ಸಭೆ ಸಮಾರಂಭಗಳು ಇರ್ತಾವ ಅವ್ರಿಗೆ ಹೋಗಿ ನಾವು ರೊಟ್ಟಿ ಕೊಡ್ತೀವಿ ಅಂತ ಹೇಳಿ ಬರ್ಬೇಕು ಅಂತಾನು ಕೂಡ ತೀರ್ಮಾನ ಮಾಡ್ಕೊಂಡಿದೀವಿ ಸರ್. ಹುಣಸೆ ಹಣ್ಣಲ್ಲಿ ನಾವು ಉಪ್ಪಿನಕಾಯಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ತಾ ಇದ್ರೆ ಹುಣಸೆ ಹಣ್ಣಿನಲ್ಲಿ? ಹುಣಸೆ ಹಣ್ಣು ಅದು ಉಪ್ಪಿನಕಾಯಿ ಹುಣಸೆ ಹಣ್ಣೆ ಬರುತ್ತೆ ಸರ್. ಹುಣಸೆ ಹಣ್ಣೇನು ಎಲ್ಲ ಹುಣಸೆ ಹಣ್ಣು ಬರಲ್ಲ, ಎಲ್ಲ ಹುಣಸೆ ಹಣ್ಣು ಬರಲ್ಲ ಸರ್. ಆ ಉಪ್ಪಿನಕಾಯಿದೆ ಹುಣಸೆ ಹಣ್ಣು ಬರುತ್ತೆ. ಆ ಹುಣಸೆ ಹಣ್ಣು ಏನ್ ಮಾಡ್ತೀವಿ ಅಂದ್ರೆ ಖರೀದಿ ಮಾಡ್ಕೊಳ್ತೀವಿ ಸರ್. ಸಿ ಇರ್ಬೇಕು ಅದನ್ನೆಲ್ಲನು ಕೂಡ ಅಂದ್ರೆ ಜುಪ್ಪೆಲ್ಲ ಮೇಲಿಂದೆಲ್ಲ ತೆಗಿಬೇಕು, ಬೀಜ ತೆಗಿಬೇಕು, ಕ್ಲೀನ್ ಮಾಡ್ಬೇಕು, ಅದನ್ನ ಕ್ಲೀನ್ ಸೋಸ್ಬೇಕು, ಕ್ಲೀನ್ ಮಾಡಿ ಅದಕ್ಕೆ ಒಣ ಮೆಣಸಿನಕಾಯಿ ಇರುತ್ತಲ್ವಾ ಅದನ್ನ ನೆನೆ ಹಾಕ್ಬಿಟ್ಟು ಅದನ್ನ ಗ್ರೈಂಡರ್ ನಲ್ಲಿ ಮಾಡಿಸ್ತೀವಿ ಸರ್. ಅದಕ್ಕೂ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಬೆಲ್ಲ ಎಲ್ಲದನ್ನು ಕೂಡ ಹಾಕ್ತಿವಿ. ಹಾಕ್ಬಿಟ್ಟು ಅದನ್ನ ಅಂದ್ರೆ ನಾವು ಬೆಲ್ಲ ಮಾತ್ರ ಯಾವಾಗ ಹಾಕಲ್ಲ ಅಂತ ಹೇಳಿದ್ರೆ ಎಲ್ಲ ಗ್ರೈಂಡ್ ಮಾಡಿಸ್ತೀವಲ್ವಾ, ಒಂದು 30-20 ಕೆಜಿ ಮಾಡಿಸ್ತೀವಲ್ವಾ ಅವಾಗ ಹಾಕಲ್ಲ ಸರ್. ಅವಾಗ ಯಾಕೆ ಹಾಕಲ್ಲ ಅಂತ ಹೇಳಿದ್ರೆ ಬೆಲ್ಲ ಹಾಕೋದ್ರಿಂದ ಅದು ತಡೆಯಲ್ಲ ಸರ್, ಬಹಳ ದಿನ ಇಡಕ್ ಬರಲ್ಲ. ಹಂಗೇನೆ ಅದನ್ನ ಮೆಣಸಿನಣ್ಣು ಮತ್ತೆ ಇದು ಹುಣಸೆ ಹಣ್ಣು, ಉಪ್ಪು, ನಮ್ಮ ಕರಿಬೇವು, ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ ಹಾಕಿ ಜೀರಿಗೆ ಹಾಕಿ ಇಟ್ಬಿಟ್ರೆ ಅದು ಹಂಗೆ ಇರುತ್ತೆ ಸರ್. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ ನಮಗೆ ಬೇಕು ಅಂತ ಕೇಳಕ್ ಬರ್ತಾರಲ್ವಾ ಅವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಗ್ರೈಂಡರ್ ನಲ್ಲಿ ಮತ್ತೆ ಬೆಲ್ಲ ಹಾಕ್ಬಿಟ್ಟು ಕೂಡಿಸಿ ಮತ್ತೆ ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಮತ್ತೆ ಜೀರಿಗೆ ಕೊತ್ತಂಬರಿ ಕರಿಬೇವು ಹಾಕ್ಬಿಟ್ಟು ರುಬ್ಬಿ ಒಂದು ಬಾಕ್ಸ್ ಮಾಡಿ ಇಟ್ಬಿಡ್ತೀವಿ ಸರ್. ಆ ಬಾಕ್ಸ್ 1/2 ಕೆಜಿ ಮಾಡಿದೀವಿ, 1/2 ಕೆಜಿ ಮಾಡಿದೀವಿ, 1 ಕೆಜಿ ಮಾಡಿದೀವಿ. ಅಂದ್ರೆ ಯಾವಾಗ ಗ್ರಾಹಕರು ಕೊಳ್ಳಲಿಕ್ಕೆ ಬರ್ತಾರ ಅವಾಗ ಆ ತರ ಅದು ಮಾಡಿ ಕೊಡ್ತೀರಾ? ಬೆಲ್ಲ ಹಾಕಿ ಅದೆಲ್ಲ ತಿರುವಿ ಸ್ವಲ್ಪ ಇಟ್ಟಿರ್ತೀವಿ ಅಂದ್ರೆ ಸ್ವಲ್ಪ ಇಟ್ಟಿರ್ತೀವಿ. ಅವ್ರಿಗೆ ನಮ್ಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಸಾಯಂಕಾಲ ಬನ್ನಿ ನಾವು ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳಿ ಸಾಯಂಕಾಲಕ್ಕೆ ಮಾಡ್ಕೊಟ್ಬಿಡ್ತೀವಿ. ಇದನ್ನ 1 ತಿಂಗಳಗಟ್ಟಲೆ ಇಟ್ಕೋಬಹುದು? ಇಲ್ಲ ಸರ್, 1 ವರ್ಷಗಟ್ಟಲೆ ಇಟ್ಕೋಬಹುದು. ಈಗ ನಾವು ರುಬ್ಬಿರ್ತಾರೆ ಇರುತ್ತಲ್ಲ ಇದು 1-1.5 ತಿಂಗಳು 2 ತಿಂಗಳು ಏನೂ ಆಗಲ್ಲ ಸರ್. ಈಗ ನಾವು ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಕಡೆ ನೋಡಿದ್ವಿ, ನಮ್ಮ ಮನೆಯಲ್ಲೂ ಸಹ ಹಿಂದೆ ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಮಾಡ್ತಾ ಇದ್ರು. ಈಗ ಹುಣಸೆ ಹಣ್ಣು ತಗೊಳ್ಳೋದು, ಅದಕ್ಕೆ ಹಣ್ಣುಗಾಯಿ ತಗೊಳ್ಳರು, ಹಣ್ಣುಗಾಯಿ ತಗೊಳ್ಳರು, ಅದಕ್ಕೆ ಅರಶಿನ ಪುಡಿ ಹಾಕರು. ಅಂದ್ರೆ ಅರಶಿನ ಪುಡಿ ಅಂತಂದ್ರೆ ಕೊಂಬೆ ತಂದು ತಿರುವಿ ಪುಡಿ ಮಾಡಿ ಹಾಕರು, ಸಾಸಿವೆ ಕಾಳು, ಈಗ ಬೆಳ್ಳುಳ್ಳಿ, ನೀವ್ ಹೇಳಿದಂಗೆ ಇದು ಕರಿಬೇವಿನ ಸೊಪ್ಪು, ಅದೆಲ್ಲ ಹಾಕಿ ತಿರುವಿ ಇಟ್ಕೊಂಡ್ರೆ ವರ್ಷ ತನಕಲು ಸಾಕಷ್ಟು ದಿನ ಮನೆಯಲ್ಲೇ ಇಟ್ಕೊಂಡು, ಈಗ ಹೊಲದಲ್ಲಿ ಎಲ್ಲ ಕೆಲ್ಸಕ್ಕೆ ಹೋದಾಗ ಮಧ್ಯಾಹ್ನ ಟೈಮ್ ಮುದ್ದಿಗೆಲ್ಲ ಹಾಕೊಂಡು ಸಾಂಬಾರ್ ಜೊತೆಗೆ ಹಾಕಿದ್ರೆ ಏನೋ ಒಂದ್ ರೀತಿ ರುಚಿ ಇರ್ತದಲ್ವಾ ಊಟ ಮಾಡ್ಲಿಕ್ಕೆ? ಅಂತ ಒಂದ್ ಪದ್ಧತಿ ಇನ್ನು ಹಳ್ಳಿಗಳಲ್ಲಿ ಇದೆ ಅಲ್ವಾ? ಅಂದ್ರೆ ಆ ತರ ಉಪ್ಪಿನಕಾಯಿ ನೀವು ಮಾಡಲ್ಲ, ಒಣಕಾಯಿ ಹಾಕಿ ಮಾಡ್ತಾ ಇದ್ರಲ್ವಾ? ಅಂದ್ರೆ ಹಣ್ಣುಗಳು ಯಾವಾಗ ಸಿಗಲ್ಲ ಸರ್, ಅದು ಯಾವಾಗ್ಲೂ ಸಿಗಲ್ಲ, ಸೀಸನ್ ಅಲ್ಲಿ ಮಾತ್ರ ಸಿಗುತ್ತೆ ಸರ್. ಹೌದು ಅಲ್ಲ, ಈಗೆಲ್ಲ ವರ್ಷ ಎಲ್ಲ ಬೆಳಿತಾರೆ ಮೆಣಸಿನ ಒಂದು ಬೆಳೆಯನ್ನ. ನಾವ್ ನೋಡ್ತೀವಿ ಸಂತೆಯಲ್ಲಿ, ಅಕಸ್ಮಾತ್ರ ಸಿಕ್ತು ಅಂದ್ರೆ ತಗೊಳ್ತೀವಿ ಸರ್. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ನಮಗೆ ಸಿಕ್ಕಿತ್ತು ಹೆಂಗೆ ಅಂದ್ರೆ ಬಹಳನೇ ಖಾರ ಇರೋದು ಸಿಕ್ಬಿಟ್ಟಿತ್ತು. ಅವಾಗ ಏನಾಯ್ತು, ಉಪ್ಪಿನಕಾಯಿ ಅಷ್ಟು ಟೇಸ್ಟ್ ಬರ್ಲಿಲ್ಲ ಸರ್. ಅವಾಗ ಹಣ್ಣುಗಾಯಿನು ಕೂಡ ಹೆಂಗಿರ್ಬೇಕು ಅಂದ್ರೆ ಸ್ವಲ್ಪ ಖಾರ ಕಡಿಮೆ ಇರಬೇಕು. ಅವಾಗ ನಮಗೆ ತಗೊಂಬಂದ್ರೆ ಅದು ಬಹಳ ಟೇಸ್ಟ್ ಬರುತ್ತೆ ಸರ್. ಅದಕ್ಕೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಹಣ್ಣುಗಾಯಿ ಸಿಕ್ಕರೆ, ಚೆನ್ನಾಗಿ ಸಿಕ್ಕರೆ ತಗೊಂಬರ್ತೀವಿ ಸರ್. ಹಣ್ಣುಗಾಯಿ ಚೆನ್ನಾಗಿ ಸಿಕ್ಕಿಲ್ಲ ಅಂದ್ರೆ ಒಣಕಾಯಿ ಅದನ್ನ ರಾತ್ರಿನೇ ನೆನೆ ಹಾಕಿ ಅದನ್ನ ಮಾಡ್ತೀವಿ. ಅದಕ್ಕೂ ನೀವು ಹೇಳ್ದಂಗೆ ಸಾಸಿವೆ, ಜೀರಿಗೆ ಮತ್ತೆ ಏನು ಮೆಂತ್ಯಕಾಳು, ಅರಶಿನದ ಕೊಂಬು ಜಜ್ಜಿ ಹಾಕಿ ನೆನೆ ಹಾಕ್ಬಿಡ್ತೀವಿ ಸರ್. ರಾತ್ರಿನೇ ತಗೊಂಡು ಹೋಗುವಾಗ ನಾವು ಗ್ರೈಂಡರ್ ಮಾಡಿಸ್ತೀವಿ. ಮಾರ್ಕೆಟ್ ನಲ್ಲಿ ಸಿಗಂತ ಅರಶಿನದ ಪಡಿ ಅಷ್ಟು ಗುಣಮಟ್ಟ ಇಲ್ಲ ಅಂತಾರೆ. ಎಲ್ಲೊಂದ್ ಕಡೆ ನಾವೇ ಅರಶಿನದ ಒಂದು ಕೊಂಬನ್ನ ತಂದು ಮನೆಯಲ್ಲೇ ಪುಡಿ ಮಾಡ್ಕೊಂಡು ಎಲ್ಲದಕ್ಕೂ ಬಳಸಿದ್ರೆ ಉತ್ತಮ ಅಂತ ಹೇಳ್ಬೋದಲ್ವಾ? ಹೌದು ಸರ್, ಕೊಂಬು ಬಹಳ ಟೇಸ್ಟ್ ಇರುತ್ತೆ ಸರ್. ಹೌದು, ಹಾಗಾಗಿ ನಾವು ಅದನ್ನ ಕೊಂಬನೇ ಬಳಸೋದು ಸರ್ ಉಪ್ಪಿನಕಾಯಿಗೆ ಕೂಡ. ಈಗ ಗ್ರೈಂಡರ್ ಅಂತಂದ್ರೆ ನೀವೇ ತಗೊಂಡಿದ್ರೆ? ಇಲ್ಲ, ತಗೊಂಡಿಲ್ಲ ಸರ್, ಅದೊಂದಿನ್ನು ಮಾಡಿಲ್ಲ ನಾವು ಗ್ರೈಂಡರ್. ಅದಕ್ಕೆ ನೀವೆಲ್ಲ ಬಾಡಿಗೆ ಕೊಡ್ಬೇಕಾಗತ್ತಲ್ವಾ? ಅದು 25 ರೂಪಾಯಿ ಕೆಜಿ ಹಂಗೆ ಕೊಟ್ಟು ಮಾಡಿಸ್ಕೊಂಡ್ಬರ್ತಿದ್ದೀವಿ ಸರ್. ಸ್ವತಃ ನೀವೇ ತಗೊಂಡಿದ್ರೆ ಅದು 25 ರೂಪಾಯಿ ಕೆಜಿ ನಿಮಗೆ ಉಳಿತಾಯ ಆಗ್ತಾ ಇತ್ತು. ಅಂದ್ರೆ ಸ್ವಲ್ಪ ಹಂತವಾಗಿ ಮಾಡೋಣ ಅಂತ ಹೇಳಿ, ಎಲ್ಲದೂ ಒಂದ ಸಲಕನೆ ಮಾಡ್ಲಿಕ್ಕೆ ಆಗಲ್ಲ. ಸ್ವಲ್ಪ ನೋಡೋಣ, ಇದು ಅಕಸ್ಮಾತ್ರ ವ್ಯಾಪಾರ ಹೆಂಗಾಗುತ್ತೆ ಅಂತ ನೋಡ್ಬೇಕಲ್ಲ ಸರ್. ವ್ಯಾಪಾರದ ಮೇಲೆ ನಾವು ಅದನ್ನ ತೀರ್ಮಾನ ಮಾಡಬಹುದು. ಅದಕ್ಕೆ ಸ್ವಲ್ಪ ವ್ಯಾಪಾರ ಆಗ್ಲಿ. ಇದು ಮಾವಿನಕಾಯಿದು ಮತ್ತೆ ನಮ್ದು ನಿಂಬೆಕಾಯಿ, ನಿಂಬೆ ಹಣ್ಣಿಂದು ಹೋಗುತ್ತೆ ಉಪ್ಪಿನಕಾಯಿ. ಇನ್ನು ಹುಣಸೆ ಹಣ್ಣಿಂದು ಅಷ್ಟೇನು ಚಾಲ್ತಿ ಬಂದಿಲ್ಲ ಸರ್. ಅದಕ್ಕೆ ಸ್ವಲ್ಪ ಏನು ಕೊಡ್ತಾ ಇದೀವಿ, ಬೇರೆ ಬೇರೆ ಕಡೆ ಜಾಲತಾಣಗಳಲ್ಲಿ ಹಾಕ್ತಾ ಇದೀವಿ. ಅದು ಕೂಡ ಜಾಸ್ತಿ ಹೋಯ್ತು ಅಂದ್ರೆ ಅವಾಗ ನಾವು ಗ್ರೈಂಡರ್ ಕೂಡ ನಮ್ಮ ಸ್ವಸಹಾಯ ಸಂಘದಿಂದ ಖರೀದಿ ಮಾಡಿ ಅದಕ್ಕೂ ಕೂಡ ಒತ್ತಡ ಕೊಟ್ಬಿಟ್ಟು ಮಾಡೋಣ ಅಂತ ಹೇಳಿ. ಅಂದ್ರೆ ಈ ಮಾವಿನಕಾಯಿ ಮತ್ತು ನಿಂಬೆಕಾಯಿ, ಉಪ್ಪಿನಕಾಯಿ ಅಂತಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೇ ಹಾಕಲ್ಲ ನೀವು? ವರ್ಷದ ಎಲ್ಲಾ ಕಾಲದಲ್ಲಿ ಹಾಕಲ್ಲ ಸರ್. ನಿಂಬೆಕಾಯಿ ಮಾಡಬಹುದು ವರ್ಷದ ಎಲ್ಲಾ ಕಾಲದಲ್ಲಿ, ನಿಂಬೆಕಾಯಿ ಸಿಗುತ್ತೆ. ಸಿಗುತ್ತೆ, ಆದ್ರೆ ಅದು ಬ್ಯಾಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ರೇಟ್ ಇರುತ್ತಲ್ವಾ? ರೇಟ್ ಇರುತ್ತೆ, ಅವಾಗೆಲ್ಲ ನಿಮಗೆ ಲಾಭದಾಯಕ ಆಗಲ್ಲ. ಲಾಭದಾಯಕ ಆಗಲ್ಲ. ಯಾವಾಗ ನಮಗೆ ಕಡಿಮೆ ಇರುತ್ತೆ, ಈ ಸೀಸನ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಸರ್. ಈ ಸೀಸನ್ ಅಲ್ಲಿ ನಾವು ಮಾಡ್ತೀವಿ. ಮತ್ತೆ ನೀವು ಇದು ಮಾತ್ರ ಮಾವಿನಕಾಯಿದು ಆ ಸೀಸನ್ ಅಲ್ಲಿ ಮಾತ್ರ ಅದು ಕಡಿಮೆ ಸಿಗುತ್ತೆ ಸರ್. ಹೌದು, ಬಾಕಿದಿಂದಲೇ ಅದನ್ನು ರೇಟ್ ಇರುತ್ತೆ. ಬಟ್ ನೇರವಾಗಿ ರೈತರ ತೋಟಗಳಿಗೆ ಹೋದ್ರೆ ನಿಮ್ಗೆ ಎಲ್ಲದನ್ನು ರೇಟ್ ಕಡಿಮೆನೆ ಅಂತ ಹೇಳ್ಬೋದು ಅಲ್ವಾ. ಅವ್ರು ರೈತರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಇದು ಕೊಟ್ಬಿಡ್ತಾರೆ ಸರ್ ಅಣಗುತ್ತಿಗೆ ಅಂತ. ಹೌದು, ಕಾಯಿನ ಸಣ್ಣ ಸಣ್ಣದಿರುತ್ತೆ, ಅವಾಗ ಅಣಗುತ್ತಿ ಕೊಟ್ಟಿರ್ತಾರೆ. ಹೌದು, ಅವ್ರ ಕಡೆಯಿಂದ ಡೀಲ್ ಮಾಡ್ಕೋಬೇಕು. ಚಿಲ್ಲರ ಕೊಡಲ್ಲ ಅಂತಾರೆ, 100-200 ರೂಪಾಯಿ ಕೊಡಲ್ಲ ಅಂತ ಹೇಳ್ತಾರೆ. ಎಲ್ಲ ಒಂದ್ ಕಡೆ ಅದನ್ನು ನಿಮ್ಗೆ ಸಮಸ್ಯೆ ಆಗುತ್ತೆ. ಈಗ ಏನಂತಾರೆ ನಿಮ್ಮ ಸಂಘದ ಸದಸ್ಯರೆಲ್ಲರೂ ತಾಯಂದಿರು, ಈಗ ನಾವು ಈ ರೀತಿ ಸ್ವಸಹಾಯ ಸಂಘವನ್ನ ಮಾಡಿಕೊಂಡು ಸ್ವ ಉದ್ಯೋಗ ಮಾಡೋದ್ರಿಂದ ಅಂದ್ರೆ ನಮ್ಮ ಒಂದು ಕುಟುಂಬದ ನಿರ್ವಹಣೆಗೆ ಏನ್ ಕಷ್ಟ ಆಗಲ್ಲ ಅಂತ ಏನಾರು ಅಂತಾರ? ಹೌದು ಸರ್, ಏನಂತಾರೆ ಅಂದ್ರೆ ನಮ್ಮ ಮಕ್ಕಳನ್ನ ಓದ್ಸಕ್ ಆಗ್ತಿರ್ಲಿಲ್ಲ ನಮಗೆ, ಒಬ್ರು ಈಗ ಮಕ್ಕಳನ್ನ ಇಂಜಿನಿಯರಿಂಗ್ ಮಾಡಿಸ್ತಾ ಇದಾರೆ, ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಜಾಬಿ ಕಳ್ಸಿದ್ದಾರೆ. ಅವರೆಲ್ಲ ಏನಂತಾರೆ ಅಂದ್ರೆ ನಮ್ಗೆ ಇಷ್ಟಕ್ಕೊಂದು ಓದ್ಸಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ, ಆದ್ರೆ ನಾವು ಈ ಸ್ವಸಹಾಯ ಸಂಘ ಸೇರ್ಕೊಂಡ ಮೇಲೆ ನಾವು ಕೂಡ ದುಡಿತೀವಿ ಅನ್ನೋ ಒಂದು ಆತ್ಮಸ್ಥೈರ್ಯ ಬಂದಿದೆ. ಕೆಲವೊಂದು ಮನೆಯಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಕುಡಿತ ಮಾಡ್ತಕ್ಕಂತ ಗಂಡ ಇದ್ರು, ಅವ್ರ ಆದಾಯ ಅಂದ್ರೆ ಏನು ತಂದು ಕೊಡ್ತಾ ಇರ್ಲಿಲ್ಲ ಮನೆಯಲ್ಲಿ, ನಮ್ ಸ್ವಸಹಾಯ ಸಂಘದಲ್ಲಿ ಕೂಡ ಆ ತರದಲ್ಲಿ ಇದ್ರು. ಅವಾಗ ಅವರಿಗೆ ಪಾಪ ಊಟ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಈಗ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಮತ್ತೆ ಅವ್ರ ಕುಡಿತ ಚಟದಿಂದ ಬಿಡಿಸ್ಲಿಕ್ಕೂ ಕೂಡ ನಮಗೆ ಹೆಲ್ಪ್ ಆಗಿದೆ ಸರ್. ಅವ್ರನ್ನು ಕೂಡ ನಾವ್ ಏನ್ ಮಾಡಿದೀವಿ ಅಂದ್ರೆ ತಪೋವನದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಹಾಕಿ ಅವ್ರಿಗೆ ಕುಡಿತವನ್ನು ಕೂಡ ನಾವು ಬಿಡಿಸಿದೀವಿ ಸರ್. ಸಾಕಷ್ಟು ಜನ ಕುಡಿದಿಂದ ಹೊರ ಬಂದಾರ? ಹೊರಗ್ ಬಂದಿದ್ದಾರೆ ಸರ್, ಒಂದಿಬ್ರು ಬಂತರ ಬಂದಿದ್ದಾರೆ ಸರ್, ನಮ್ ಸ್ವಸಹಾಯ ಸಂಘದಲ್ಲಿ ಇರೋರೆ. ಏನಂತಾರ ಕುಡಿತದಿಂದ ಹೊರ ಬಂದಿರಂತಹ ಪುರುಷರು? ಅವ್ರೇ, ಅಯ್ಯೋ ನಮಗೆ ಗೊತ್ತಾಗ್ಲಿಲ್ಲ, ಅವಾಗೆಲ್ಲನೂ ಕೂಡ ಕಳೆದ್ವಿ ಅಂದ್ರೆ ಬಂಗಾರ ದುಡ್ಡು ಏನು ಕೂಡ ಇರ್ತಾ ಇರ್ಲಿಲ್ಲ ಸರ್. ದುಡ್ದಿದ್ದೆಲ್ಲನೂ ಕೂಡ ಅಲ್ಲಿ ಹೋಗ್ಬಿಟ್ಟು ಕುಡ್ದು ಬರ್ತಾ ಇದ್ರು. ಮನೆಯಲ್ಲಿ ಮಕ್ಕಳಿಗೆ ಊಟಕ್ಕೂ ಕೂಡ ತೊಂದರೆ ಆಗ್ತಾ ಇತ್ತು ಸರ್ ಅವರಿಗೆ. ಈಗೇನಾಗಿದೆ ಅಂತ ಹೇಳಿದ್ರೆ ಸ್ವಸಹಾಯ ಸಂಘದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಅಭಿವೃದ್ಧಿ ಆದ್ಮೇಲೆ ನಮಗೆ ಇದರಲ್ಲಿನೂ ಕೂಡ ದುಡ್ಡು ಸಿಗೋದ್ರಿಂದ ನಾವು ಕೆಲಸ ಮಾಡಿದ್ರು ನಮಗೆ ಶ್ರಮ ಇದೆ, ಆದ್ರೆ ಅದರಲ್ಲಿ ನಮಗೆ ಸುಖನೂ ಇದೆ. ಆದ್ರೆ ನಮ್ಮ ಯಜಮಾನರನ್ನು ಕೂಡ ಕುಡಿಯೋದ ಬಿಟ್ಟಿದ್ದಾರೆ, ಈಗ ಅವರದ್ದು ಕೂಡ ದುಡ್ದು ಮನೆಗೆ ಬರ್ತಾ ಇದೆ, ನಮಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಹಕಾರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಂದ್ರೆ ಎಲ್ಲೇ ಒಂದ್ ಕಡೆ ಈ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಅಂದ್ರೆ ಬರೀ ನಾವು ಅಲ್ಲಿ ಆದಾಯ ಗಳಿಸೋದಷ್ಟೇ ಮುಖ್ಯ ಅಲ್ಲ ಅಲ್ವಾ, ಒಂದ್ ಕಡೆ ನಾವು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಸಹ ನಾವು ಮಾಡಬೇಕಾಗುತ್ತಲ್ಲ. ಮತ್ತೆ ಅದ್ರ ಜೊತೆಗೆ ನಮ್ಮ ಸ್ವಸಹಾಯ ಸಂಘದವರನ್ನು ಕೂಡ 3 ತಿಂಗಳಿಗೆ ಒಂದ್ಸಲ ನಾವು ಸ್ವಚ್ಛತಾ ಕಾರ್ಯಕ್ರಮಕ್ಕೂ ಕೂಡ ಹೋಗ್ತಾ ಇದೀವಿ ಸರ್. ಅಲ್ಲಿ ದೇವಸ್ಥಾನ ಮುಂದ್ಗಡೆ ಇರ್ತಕ್ಕಂಥದ್ದು ಮತ್ತೆ ಬಸ್ ಸ್ಟ್ಯಾಂಡ್ ಗಳಲ್ಲಿ ಇರ್ತಕ್ಕಂಥದ್ದು ಅಲ್ಲೆಲ್ಲ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ, ಕೈ ಜೋಡಿಸ್ತಾ ಇದೀವಿ. ಸುಧಾ ಅವರೇ, ನೀವು ಏನು ವಿದ್ಯಾಭ್ಯಾಸ ಮಾಡಿದಿರಾ ಬಾಲ್ಯದಲ್ಲಿ? ನನ್ PUC ಆಗಿದೆ ಸರ್. ಯಾಕೆ ಅಲ್ಲಿಗೆ ಮೊಟಕುಗೊಳಿಸಿದ್ರಾ? ಸರ್, ನಂದು PUC ಯಾಕೆ ಮೊಟಕುಗೊಳಿಸ್ತೆ ಅಂತ ಹೇಳಿದ್ರೆ TCS ಮಾಡ್ಬೇಕು ಅಂತ ಬಹಳಷ್ಟು ಕನಸಿತ್ತು. ನಮ್ಮನೇಲಿ ಬಡತನ ಕುಟುಂಬ ಸರ್, ಹಾಗಾಗಿ ಅವರು ದುಡ್ಡು ಕೊಟ್ಟು ನಮಗೆ TCS ಮಾಡಿಸ್ಲಿಕ್ಕೆ ಆಗ್ಲಿಲ್ಲ. ಆ ಟೈಮಲ್ಲಿ 3,000 ಕೇಳಿದ್ರು ಬರೀ TCS ಮಾಡ್ಲಿಕ್ಕೆ, ಅಷ್ಟು ಕೂಡ ಕೊಡ್ಲಿಕ್ಕೆ ನಮ್ಮಲ್ಲಿ ಸಾಧ್ಯ ಆಗ್ಲಿಲ್ಲ. ಅವಾಗ ನಾವು PUC ಮುಗಿದ್ಮೇಲೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಡಿಗ್ರಿಗೆ ಆದ್ರೂ ಹೋಗೋಣ ಅಂತ ಅನ್ಕೊಂಡೆ. ಡಿಗ್ರಿ ಬೇಡ, ನಾನು TCS ಮಾಡ್ಬೇಕು ಅಂತೇಳಿ ಮತ್ತೆ JOC ಅಂತ ಒಂದು ಕೋರ್ಸ್ ಬಂತು ಸರ್. JOC ಅಲ್ಲಿ ಕೂಡ ಪರ್ಸೆಂಟೇಜ್ ಚೆನ್ನಾಗಿ ತೆಗೆದ್ರೆ ಅಲ್ಲಿ TCS ಮಾಡಬಹುದು ಅಂತ JOC ಮಾಡಿದೆ. JOC ಮಾಡಿ ಹೊರಗ್ ಬಂದ ತಕ್ಷಣನೇ TCS ತೆಗೆದ್ಬಿಟ್ರು ಸರ್. ಅವಾಗ ತೆಗೆದಿಂದ ಏನಾಯ್ತು ಅಂದ್ರೆ ನಾನು ಪೊಲೀಸ್ ಕೆಲಸಕ್ಕೆ ಇಂಟರ್ವ್ಯೂ ಹಾಕಿದ್ದೆ ಬಳ್ಳಾರಿಗೆ, ಸೆಲೆಕ್ಷನ್ ಕೂಡ ಆಗಿತ್ತು ಸರ್. ಅವಾಗ ನಮ್ಮಲ್ಲಿ ಸ್ವಲ್ಪ ಬಹಳ ಕಟ್ಟುಪಾಡು ಇತ್ತು, ಅಯ್ಯೋ ಹೆಣ್ಮಕ್ಳೆಲ್ಲಾರ ಪೊಲೀಸ್ ಆಗೋದುಂಟ ಬೇಡ. ನಾನು ಇಂಟರ್ನು ಕೂಡ ಹೋಗಿ ಬಂದಿದ್ದೆ ಸರ್, ನಾನು ಸ್ವಲ್ಪ ಸ್ಪೋರ್ಟ್ಸ್ ಇತ್ತು, ಹೈ ಜಂಪ್, ಲಾಂಗ್ ಜಂಪ್, ಖೋಖೋ, ರನ್ನಿಂಗ್ ರೇಸ್ ಅದೆಲ್ಲಾನು ಕೂಡ. ಹಾಗಾಗಿ ಇದು ಅಲ್ಲಿ ಹೋಗಿ ಇಂಟರ್ವ್ಯೂ ಕೊಟ್ಟು ಬಂದು ಸೆಲೆಕ್ಷನ್ ಆಗುತ್ತೆ ಅಂತ ಅಂದಾಗ ಕೂಡ ನಮ್ಮ ಮನೇಲಿ ಕಳಿಸ್ಲಿಲ್ಲ. ಅಯ್ಯೋ ಏನ್ ಮಾಡೋದು ಅಂತೇಳಿ ಬಿಟ್ಟೆ ಸರ್, ಪೊಲೀಸ್ ಆಗೋದ್ ಬೇಡ, ಪೊಲೀಸ್ ಹೋಗ್ಬೇಕಾ ಹೆಣ್ಮಕ್ಳು ಅಂತೇಳಿ ಬಿಡಿಸಿದ್ರು. ಅದಾದ್ಮೇಲೆ ಬಂದು ಮನೇಲಿ ಇನ್ನೇನ್ ಮಾಡೋದು ಅಂತೇಳಿ ಈಗೆಲ್ಲ ಪೇಪರ್ ನೋಡ್ತಾ ಇದ್ದೆ, ಪೇಪರ್ ನಲ್ಲಿ BMTC ಕಾಲ್ ಮಾಡಿದ್ರು. ಅವಾಗ ಮತ್ತೆ BMTCಗೂ ಹಾಕಿದೆ, ಅದು ಕೂಡ ನಮಗೆ ಬಂದಿತ್ತು ಸರ್ BMTCಗೂ ಕೂಡ. ನಮ್ಮ ಮನೇಲಿ ಅದಕ್ಕೂ ಕೂಡ ಹೆಣ್ಮಕ್ಳು ಹೋಗೋದ್ ಬೇಡ ಹೊರಗೆ ಅಂತೇಳಿ ಕಳಿಸ್ತೀವಿ. ಸ್ವಲ್ಪ ಕಟ್ಟುಪಾಡು ಕುಟುಂಬ ಸರ್ ನಮ್ದು. ಎಲ್ಲೋ ಒಂದ್ ಕಡೆ ನೀವು ಕನಸು ಕಂಡ್ರ TCS ಮಾಡಿ ಟೀಚರ್ ಆಗ್ಬೇಕಂತೇಳಿ, ಅದು ಕನಸು ನನಸ ಆಗ್ಲಿಲ್ಲ. ಅಂದ್ರೆ ಇವತ್ತಿನ ದಿನಗಳಲ್ಲಿ ಒಟ್ಟಾರೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡ್ಕೊಂಡು 12 ಜನ ಸದಸ್ಯರಲ್ಲಿ ನೀವು ಒಬ್ಬರಾಗಿದ್ದೀರಾ, ಸಹ ಉದ್ಯೋಗವನ್ನು ಸಹ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಒಟ್ಟಾರೆ ಒಳ್ಳೆಯ ಒಂದು ಜೀವನವನ್ನು ಕಟ್ಟಿಕೊಂಡಿದ್ದೀರಾ ಅಂತ ಹೇಳ್ತೀರಾ? ನಮ್ಮ ಸಂಘದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ತಮ್ಮ ಜೀವನ ಕಟ್ಕೊಂಡಿದ್ದಾರೆ ಸರ್. ಎಲ್ಲರೂ ಹೇಳ್ತಾರೆ ಬಹಳ ಖುಷಿ ಖುಷಿಯಾಗಿದ್ದಾರೆ ಸರ್ ಇವತ್ತು. ಅವಾಗೆಲ್ಲನೂ ಕೂಡ ಯಾವ್ದಾದ್ರು ಒಂದು ಅಂಗಡಿಗೆ ಹೋಗ್ಬೇಕು, ಬಟ್ಟೆ ಅಂಗಡಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಸೀರೆ ತಗೊಳಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ರು ಸರ್. ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೋದ್ರು ಸಾಕು 2-3 ಇಟ್ಕೊಂಡ್ಬರ್ತಾರೆ. ಅಂದ್ರೆ ನಮಗಿನ್ನು ಆರ್ಥಿಕವಾಗಿ ನಾವಿನ್ನು ಐತಿ, ನಮಗೆ ಬದುಕು, ನಾವು ದುಡಿಬಲ್ವಿ ಅನ್ನೋ ಒಂದು ಆತ್ಮವಿಶ್ವಾಸ ಅವರಲ್ಲಿ ಇದೆ. ಜಮೀನು ಇರ್ಬೇಕೇ ಅಂತ ಏನಿಲ್ಲ ಅಲ್ವಾ? ಹೌದು, ಜಮೀನು ಇರದೇ ಇರತಕ್ಕಂತವ್ರು ಎಷ್ಟು ಜನ ಒಳ್ಳೆಯ ಒಂದು ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಇವತ್ತು ಸ್ವ ಉದ್ಯೋಗಗಳನ್ನು ಮಾಡಿಕೊಂಡು ಅಲ್ವಾ? ಖಂಡಿತ ಸರ್. ಒಟ್ಟಾರೆ ಸುಧಾ ಅವರೇ, ಏನನ್ಸುತ್ತೆ ನಿಮಗೆ ಈ ಒಂದು ಸ್ವ ಉದ್ಯೋಗದ ಜೀವನ? ಸ್ವಉದ್ಯೋಗದ ಜೀವನ ನಮ್ಮ ಬದುಕನ್ನ ರೂಪಿಸುವಲ್ಲಿ ದಾರಿದೀಪವಾಗಿದೆ ಸರ್. ಈಗ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡಿಸಿದ್ರೆ? ಕೊಡಿಸಿದ್ವಿ ಸರ್. ನಮ್ಮ ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಇನ್ನೊಬ್ಬನು ಡಿಪ್ಲೊಮ್ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ ನಿಮ್ಗೆ ಈಗ? ಖುಷಿ ಆಗುತ್ತೆ ಸರ್. ಎಲ್ಲೋ ಒಂದ್ ಕಡೆಗೆ ನಮ್ಮ ಹತ್ರ ಏನಿಲ್ಲಪ್ಪ ಮುಂದೆ ಹೋಗೋದು ಹೇಗೆ ಅಂತಾನು ಕೂಡ ಇಲ್ಲ ಸರ್. ನಮ್ಮ ಮನೆಯವರು ಕೂಡ ಅಷ್ಟೇ ಸಹಕಾರಿಯಾಗಿದ್ದಾರೆ. ಮತ್ತೆ ನಮ್ಮ ಸ್ವಸಹಾಯ ಸಂಘದಲ್ಲಿ ಇರ್ತಕ್ಕಂತ ಗಂಡ್ಮಕ್ಳು ಕೂಡ ನಾವ್ ಎಲ್ಲಿ ಯಾವತ್ತರ ರೊಟ್ಟಿ ಬೇಕು, ಇಷ್ಟು ರೊಟ್ಟಿ ಬೇಕು, ಎಲ್ರು ಸೇರ್ಬೇಕು ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಬೇಡ ಅಂತ ಹೇಳಲ್ಲ. ಏ ರೊಟ್ಟಿ ಬೇಕಂತ ಹೋಗ್ ಬರ್ರಿ ನೀವು, ಮನೆಗೆ ಏನಿದ್ರೆ ಕೆಲಸ ಬಿಟ್ಟು ಹೋಗ್ರಿ ನಾವ್ ಮಾಡ್ಕಂತೀವಿ ಅಂತಾರೆ. ಅಷ್ಟು ಸಹಕಾರಿಯಾಗಿ ನಿಂತಿದ್ದಾರೆ. ಹೊಸ ಹೊಸದನ್ನು ಹುಡುಕ್ಬೇಕಲ್ಲ ಸರ್. ಅದ್ರ ಜೊತೆಗೆ ಹಪ್ಪಳ ಮತ್ತೆ ಸಂಡಿಗೆ ಚಕ್ಲಿ ಅದನ್ನು ಕೂಡ ಒಂದು ಕವರ್ ಮಾಡಿ ಮಾಡ್ಬೇಕು ಅಂತ ಮಾಡಿದೀವಿ. ಈಗ ಮಳೆಗಾಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬಿಟ್ಟಿದೀವಿ ಸರ್. ಮಳೆಗಾಲ ಮಳೆಗಾಲದಲ್ಲ ಸರ್, ಸ್ವಲ್ಪ ಬಿಸಿಲು ಬರ್ಲಿ ಅಂತ ಕಾಯ್ತಿದೀವಿ. ಅದಾಯ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ತೀವಿ ಸರ್. ಒಳ್ಳೇದು ಸುಧಾ ಅವರೇ, ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘದಲ್ಲಿ ಸಾಕಷ್ಟು ಈ ಒಂದು ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಿ ನಿಮ್ಮ ಸಂಘದಲ್ಲಿ ಸಾಕಷ್ಟು ಆರ್ಥಿಕವಾಗಿ ಎಲ್ಲರೂ ಮೇಲ್ ಬರಲಿ ಅಂತ ಹೇಳಿ ನಮ್ಮ ಒಂದು ಆರೈಕೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ತಮ್ಮ ಒಂದು ಸಹ ಉದ್ಯೋಗದಲ್ಲಿ ಏನೇನು ಮಾಡ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು ಸರ್. ಇದುವರೆಗೂ ಸ್ವ ಉದ್ಯೋಗದಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹಳೆ ಹರ್ಲಾಪುರ ಗ್ರಾಮದ ಸುಧಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ಕೇಳೋಣ ರೈತರಿಗೆ ಸಲಹೆ. ನಮಸ್ಕಾರ ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್. ದಾವಣಗೆರೆ ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ತರಕಾರಿ ಬೆಳೆಗಳಲ್ಲಿ ಬರುವಂತಹ ಲಘು ಪೋಷಕಾಂಶಗಳ ಕೊರತೆ ಮತ್ತು ಅದರ ನಿರ್ವಹಣೆ ಕುರಿತು ಕೆಲವೊಂದು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ತರಕಾರಿಗಳಲ್ಲಿ ಅದರಲ್ಲೂ ಟೊಮ್ಯಾಟೊ, ಮೆಣಸು, ಬದನೆ ಹಾಗೂ ಇತರೆ ಬಳ್ಳಿ ತರಕಾರಿಗಳಲ್ಲಿ ನಮಗೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಬೆಳೆಗಳಲ್ಲಿ ಕುಡಿಗಳು ಹಳದಿಯಾಗುವುದು, ಕಾಯಿ ಒಡೆಯುವುದು, ಮತ್ತೆ ಹಣ್ಣುಗಳು ಉದುರುವುದು, ಹಣ್ಣುಗಳ ಗಾತ್ರ ಸರಿಯಾಗಿ ಬರದೇ ಇರೋದಿರಬಹುದು, ಹಾಗೆ ಬೆಳೆಗಳ ಕುಂಠಿತ ಒಂದು ಬೆಳವಣಿಗೆಯನ್ನ ನಾವು ನೋಡೋದಿರಬಹುದು. ಇವುಗಳು ಏನಪ್ಪಾ ಅಂತಂದ್ರೆ ಈ ಲಘು ಪೋಷಕಾಂಶ ಕೊರತೆಯ ಲಕ್ಷಣಗಳಾಗಿರ್ತವೆ. ಸೊ ಹಾಗಾಗಿ ತರಕಾರಿ ಬೆಳೆಯುವಂತಹ ಪ್ರದೇಶದಲ್ಲಿರ್ತಕ್ಕಂಥ ರೈತರು ದಯವಿಟ್ಟು ಮೊಟ್ಟ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮತ್ತು ನೀರಿನ ಒಂದು ಪರೀಕ್ಷೆ ಮಾಡಿಸಿ ತಾವು ಬೆಳೆಗಳನ್ನ ಬೆಳೆಯೋದ್ರಿಂದ ಏನಪ್ಪಾ ಅಂತಂದ್ರೆ ಈ ಒಂದು ಪೋಷಕಾಂಶ ಕೊರತೆಯನ್ನ ನಾವು ಪ್ರಾಥಮಿಕ ಹಂತದಲ್ಲೇ ಕಂಡುಕೊಳ್ಬಹುದು. ಎರಡನೇದಾಗಿ ಏನಪ್ಪಾ ಅಂತಂದ್ರೆ ನಾವು ಬೆಳೆ ಮಾಡಿದ್ಮೇಲೆ ಈ ತರದ ಒಂದು ಲಕ್ಷಣಗಳು ನಮಗೆ ಕಂಡು ಬರ್ತಾ ಇದಾವಪ್ಪ ಅಂತಂದ್ರೆ ಆ ಲಕ್ಷಣಗಳ ಆಧಾರದ ಮೇಲೆ. ಈಗ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಟೊಮ್ಯಾಟೊದಲ್ಲಿ ಹೊಸದಾಗಿ ಬರ್ತಕ್ಕಂಥ ಕುಡಿಗಳು ಬಿಳಿಚಿಕೊಂಡು ಬರ್ತಾ ಇದ್ರೆ ಅದನ್ನ ನಾವು ಕಬ್ಬಿಣದ ಕೊರತೆ ಅಂತಂದು ಹೇಳ್ಬೋದು. ಅದೇ ರೀತಿಯಾಗಿ ಸೌತೆ ಜಾತಿಗೆ ಸೇರಿದ ವಿವಿಧ ಬಳ್ಳಿಗಳಲ್ಲಿ ಕಾಯಿಗಳು ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಬರದೆ ಅಂಕುಡಂಕಾಗಿ ಬರ್ತಾ ಇದ್ರೆ ಅದು ಬೋರಾನ್ ಕೊರತೆ ಅಂತಂದು ಹೇಳ್ಬೋದು. ಅದೇ ರೀತಿ ಗಿಡಗಳಲ್ಲಿ ಈ ಹೂವು ಉದುರುವುದು ಜಾಸ್ತಿ ಇತ್ತಪ್ಪ ಅಂತಂದ್ರೆ ಕೆಲವೊಂದು ಲಘು ಪೋಷಕಾಂಶಗಳಲ್ಲಿ ಕೊರತೆ ಅಂತಂದು ನಾವು ಹೇಳ್ಬೋದು. ಲಘು ಪೋಷಕಾಂಶಗಳು ಅಂದ್ರೆ ಯಾವ್ಯಾವ ಅಂತ ನೋಡೋದಾದ್ರೆ ಜಿಂಕ್, ಬೋರಾನ್, ಕಬ್ಬಿಣ, ಕಾಪರ್, ಕ್ಲೋರಿನ್, ಇವುಗಳನ್ನ ನಾವೇನಪ್ಪಾ ಅಂತಂದ್ರೆ ಲಘು ಪೋಷಕಾಂಶಗಳು ಅಂತಂದು ಇವುಗಳನ್ನ ವಿಂಗಡಣೆ ಮಾಡ್ತೀವಿ. ಈ ಲಘು ಪೋಷಕಾಂಶಗಳು ಬೆಳೆಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತವೆ. ಇವುಗಳನ್ನ ನಾವೇನಪ್ಪಾ ಅಂತಂದ್ರೆ ಎಕರೆಗೆ 1 ಕೆಜಿ, 2 ಕೆಜಿ ಅಥವಾ ಸಿಂಪರಣೆ ಮುಖಾಂತರ ಕೊಟ್ಟಾಗ ನಮ್ಗೇನಪ್ಪಾ ಅಂತಂದ್ರೆ 1 ಲೀಟರ್ ನೀರಿಗೆ 5-10 ಗ್ರಾಂ ಈ ಲಘು ಪೋಷಕಾಂಶಗಳ ಮಿಶ್ರಣವನ್ನು ನಾವು ಮಿಶ್ರಣ ಮಾಡಿ ಸಿಂಪರಣೆ ಮಾಡಬಹುದು. ಇತ್ತೀಚೆಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂತ ನಮ್ಗೇನು ಬೆಂಗಳೂರಿನಲ್ಲಿ ಹೆಸರುಘಟ್ಟದಲ್ಲಿದೆ, IIHR ಅಂತಂದು ನಾವು ಹೇಳ್ತೀವಿ. ಈ ಒಂದು ಸಂಸ್ಥೆಯಿಂದ ಏನಪ್ಪಾ ಅಂತಂದ್ರೆ ತರಕಾರಿಗಳಿಗೆ ಬೇಕಾಗಿರತಕ್ಕಂಥ ಲಘು ಪೋಷಕಾಂಶಗಳ ಒಂದು ಮಿಶ್ರಣವನ್ನ ಮಾಡಿದ್ದು IIHR ತರಕಾರಿ ಸ್ಪೆಷಲ್ ಅಂತಂದ್ಬಿಟ್ಟು ನಮ್ಮ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತೆ. ಮಾರುಕಟ್ಟೆಯಲ್ಲಿ ಲಭ್ಯ ಇರೋದಿದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಸಂಶೋಧನಾ ಸಂಸ್ಥೆಗಳು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಒಂದು ಲಘು ಪೋಷಕಾಂಶಗಳ ಮಿಶ್ರಣ ದೊರೆಯುತ್ತದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಿಂಪರಣೆ ಮುಖಾಂತರ ಈ ಲಘು ಪೋಷಕಾಂಶಗಳ ಒಂದು ಕೊರತೆಯನ್ನ ನಿರ್ವಹಣೆಯನ್ನ ಮಾಡುವುದು ಈ ಒಂದು ಉತ್ಪನ್ನದ ಒಂದು ಮುಖ್ಯ ಉದ್ದೇಶವಾಗಿರುತ್ತದೆ. ಇದನ್ನ ಯಾವ ರೀತಿ ನಾವು ಬಳಸಬೇಕು ಅಂತಂದ್ರೆ ಬೆಳೆಗಳ ಒಂದು ಹಂತದ ಆಧಾರದ ಮೇಲೆ ಪ್ರತಿ ಬೆಳೆಗೆ 2-3 ಬಾರಿ ನಾವು ಸಿಂಪರಣೆಯನ್ನ ಮಾಡಬೇಕಾಗ್ತದೆ. ಈ ತರಕಾರಿ ಸ್ಪೆಷಲ್ ನಲ್ಲಿ ಏನೇನು ಇರ್ತದೆ ಅಂತಂದ್ರೆ ಮುಖ್ಯವಾಗಿ ಬೋರಾನ್, ಸತು ಮತ್ತೆ ಕಬ್ಬಿಣ, ಕಾಪರ್, ಮ್ಯಾಂಗನೀಸ್ 4-5 ಒಂದು ಪೋಷಕಾಂಶಗಳು ಈ ಒಂದು IIHR ಬನಾನ ಸ್ಪೆಷಲ್ ನಲ್ಲಿ ಸಿಗೋದ್ರಿಂದ ಏನಪ್ಪಾ ಅಂತಂದ್ರೆ ಬೆಳೆಗಳು ಉತ್ಕೃಷ್ಟವಾಗಿ ಬೆಳೆಯಲಿಕ್ಕೆ ಇದು ಸಹಕಾರಿ ಮಾಡುತ್ತೆ. ಹೂ ಆಡುವ ಸಮಯದಲ್ಲಿ 1 ಬಾರಿ ಮತ್ತೆ ಮೊದಲನೇ ಸಿಂಪರಣೆ ಆದ ನಂತರ 15 ದಿನದ ನಂತರ ಒಂದು ಸಿಂಪರಣೆಯನ್ನ ನಾವು ಮಾಡ್ಕೋಬೇಕಾಗ್ತದೆ. ಟೊಮ್ಯಾಟೊ, ಬದನೆ, ಮೆಣಸಿನ ಗಿಡ ಇಂಥ ಬೆಳೆಗಳಲ್ಲಿ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನ ಈ ಒಂದು ಲಘು ಪೋಷಕಾಂಶ ಮಿಶ್ರಣವನ್ನ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕು. ಅದೇ ರೀತಿಯಾಗಿ ನಮಗೆ ಈರುಳ್ಳಿ ಈ ತರದ ಬೆಳೆಗಳಲ್ಲಿ 4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕು. ಹಾಗೆ ಸೌತೆ ಜಾತಿಗೆ ಸೇರಿರತಕ್ಕಂತ ಬೆಳೆಗಳಲ್ಲಿ ನಮ್ಗೇನಪ್ಪಾ ಅಂದ್ರೆ 1-2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡುವುದರಿಂದ ಬೆಳೆಗಳಲ್ಲಿ ಬರುವ ಲಘು ಪೋಷಕಾಂಶಗಳ ಕೊರತೆಯನ್ನ ನಾವು ನೀಗಿಸಬಹುದು. ಇನ್ನು ಹೆಚ್ಚಿನ ಮಾಹಿತಿಗೆ 99 64 20 45 71 ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ನೈಋತ್ಯ ಮಾನ್ಸೂನ್ ದುರ್ಬಲವಾಗಿದ್ದು ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ 1 ಅಥವಾ 2 ಸ್ಥಳಗಳಲ್ಲಿ ಮಳೆಯಾಗಿರುವ ವರದಿಯಾಗಿದೆ. ಬಳ್ಳಾರಿ, ಬೆಂಗಳೂರು, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಹಾಗೂ ವಿಜಯನಗರ ಜಿಲ್ಲೆಗಳ ಕೆಲವೆಡೆ ಬಿರುಗಾಳಿ ಸಹಿತ ಹಗುರದಿಂದ ಸಾಧಾರಣ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಂಭವವಿದೆ ಎಂದು ವರದಿಯಾಗಿದೆ. ಮುಂದಿನ 48 ಗಂಟೆಯವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗಾಳಿಯ ವೇಗ ಕಿಲೋಮೀಟರ್ಗೆ 30-40 ಕಿಲೋಮೀಟರ್ ಇರುವ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಮಾರುಕಟ್ಟೆ ಧಾರಣೆ. ಚನ್ನಗಿರಿ ಮಾರುಕಟ್ಟೆ ಧಾರಣೆ, ಅಡಿಕೆ ರಾಶಿ ಮಧ್ಯಮ, ಕನಿಷ್ಠ 54,012, ಗರಿಷ್ಠ 60,500, ಭತ್ತ 53,600-53,600, ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆ ವರದಿ, ಸೇಬು ಕನಿಷ್ಠ 6,000-10,000, ಅಡಿಕೆ ಚೂರು 10,530-10,530, ಬೂದುಗುಂಬಳಕಾಯಿ, ಬಾಳೆಹಣ್ಣು, ಏಲಕ್ಕಿ ಬಾಳೆ